ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮಾವಿನ ಬೆಳೆಯಲ್ಲಿ ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಈ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ಹಣ್ಣು ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗರಾಜ್ ಕುಸಗೂರು ಅವರೊಂದಿಗಿನ ಸಂದರ್ಶನ ಬಿತ್ತರವಾಗಲಿದೆ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಗೆ ಕರೆ ಮಾಡಿ. ವಾಹನ ಚಾಲಕರು ದಯವಿಟ್ಟು ಗಮನಿಸಿ, ವಾಹನ ಚಲಾಯಿಸುವ ಭರದಲ್ಲಿ ರಸ್ತೆ ದಾಟುತ್ತಿರುವ ಪುಟ್ಟ ಮಕ್ಕಳನ್ನು ನಿರ್ಲಕ್ಷಿಸದಿರಿ. ನಿಮಗೆ ಟ್ರಾಫಿಕ್ ನಿಯಮಗಳ ಅರಿವಿದೆ, ಎಳೆಯ ಮಕ್ಕಳಲ್ಲಿ ಆ ತಿಳುವಳಿಕೆ ಇನ್ನೂ ಬೆಳೆದಿಲ್ಲ. ನಿಧಾನಗತಿಯ ವಾಹನ ಚಾಲನೆ ಸುರಕ್ಷಿತ ಹಾಗೂ ನಾಗರಿಕತೆಯ ಲಕ್ಷಣ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಗೆ ಕರೆ ಮಾಡಿ. ರೈತ ಬಾಂಧವರೇ, ಈಗ ಕೇಳಿ ಮಾವಿನ ಬೆಳೆಯಲ್ಲಿ ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಈ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ಹಣ್ಣು ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗರಾಜ್ ಕುಸಗೂರು ಅವರೊಂದಿಗಿನ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕಾ ಮಹಾವಿದ್ಯಾಲಯದ ಹಣ್ಣು ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗರಾಜ್ ಕುಸ್ಕೂರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಮಾವಿನ ಬೆಳೆಯಲ್ಲಿ ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ನಮ್ಮ ರೈತ ಬಂಧುಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ತೆ ಸರ್. ಸಾಕಷ್ಟು ನಮ್ಮ ಜಿಲ್ಲೆಯಲ್ಲಿ ತೋಟಗಾರಿಕೆ ಬೆಳೆಗಳು ಬೆಳೀತಿದ್ದಾರೆ, ಅದರಲ್ಲಿ ಮಾವು ಕೂಡ ಒಂದು ಒಳ್ಳೆ ಒಂದು ಲಾಭದಾಯಕ ಬೆಳೆ. ಇತ್ತೀಚೆಗೆ ಮಾವು ಸಾಕಷ್ಟು ಇಳುವರಿ ಕಡಿಮೆ ಆಗ್ತಿದೆ, ಕಳೆದ ವರ್ಷ ಇಳುವರಿ ಕಡಿಮೆ ಆಯಿತು, ಈ ವರ್ಷ ಯಾವ ರೀತಿ ಇದೆ ಮತ್ತು ಇದನ್ನ ನಾವು ಹೆಚ್ಚು ಇಳುವರಿ ಪಡೆದು ಒಂದು ಲಾಭದಾಯಕ ಬೆಳೆ ಮಾಡ್ಕೋಬೇಕಂದ್ರೆ ಯಾವ ರೀತಿ ನಿರ್ವಹಣೆ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಸಾಕಷ್ಟು ವಿಷಯಗಳನ್ನ ನಮ್ಮ ರೈತ ಬಾಂಧವರು ತಿಳಿಸ್ಕೊಡ್ತಾ ಹೋಗೋಣಂತೆ. ಮೊದಲಿಗೆ ಕಳೆದ ಬಾರಿ ಮಾವು ಅಷ್ಟೊಂದು ಇಳುವರಿ ಬಿಡಲಿಲ್ಲ, ಕಡಿಮೆ ಬಂತು, ಈ ವರ್ಷ ಹೇಗಿದೆ ಅಂತ ಹೇಳ್ತೀರಾ ಸರ್? ಸರ್, ಮುಖ್ಯವಾಗಿ ಮಾವು ಒಂದು ಉಷ್ಣವಲಯದ ಬೆಳೆ, ಇದಕ್ಕೆ ನಾವು ಹೆಚ್ಚಾಗಿ ಸೂರ್ಯನ ಕಿರಣಗಳು ಬೀಳಬೇಕು. ಸೂರ್ಯನ ಕಿರಣಗಳು ಬಿದ್ದರೆ ಇದು ಜಾಸ್ತಿ ಹೂ ಹೊಡಿತದೆ. ಹೂ ಯಾಕೆ ಹೊಡಿತದೆ ಅಂತಂದರೆ, ಮಾವು ಹೂ ಹರಡುವ ಟೈಮಲ್ಲಿ ಅದರಲ್ಲಿ ಗಂಡು ಹೆಣ್ಣು ಹೂಗಳಿರ್ತವೆ. ಆ ಗಂಡು ಹೆಣ್ಣು ಹೂಗಳಿಗೇನಕ್ಕಂತಂದರೆ ಫಸ್ಟು ಗಂಡು ಹೂವು ಹರಳುತ್ತವೆ. ಅವು ಏನು ಮಾಡ್ತವೆ ಅಂತಂದರೆ, ಅವು ಗಂಡು ಹೂವು ಹರಳಕ್ಕೆ ಜಾಸ್ತಿ ಬಿಸಿಲು ಬೇಕು, ಅವು ಗಂಡು ಹೂವು ಹರಳಿರೋದಿಲ್ಲ. ಹೆಣ್ಣು ಹೂವು ಲೇಟಾಗಿ ಹರಳ್ತವೆ, ಒಂದು 4-5 ದಿವಸ ಬಿಟ್ಟು ಹರಳ್ತವೆ. ಆವಾಗ ಹೆಣ್ಣು ಹೂಗಳಿಗೆ ಗಂಡು ಹೂವಿನ ಸಂಪರ್ಕ ಇಲ್ಲದೆ ಹೋದರೆ ಫುಟ್ ಅಬಾರ್ಷನ್ ಅಂತಾರೆ, ಅಬಾರ್ಷನ್ ಆಗುತ್ತೆ. ಯಾಕಂದರೆ ಅದು ಹೆಚ್ಚಿನ ತೇವಾಂಶ ಇದ್ದರೆ, ಈಗ ಕಳೆದ 2 ವರ್ಷದಲ್ಲಿ ಒಳ್ಳೆ ಮ್ಯಾಂಗೋ ಹೂವು ಆಡೋ ಟೈಮಲ್ಲಿ ಮಂಜು ಕಟ್ಕೆ ಬಿಡ್ತು, ಇಮ್ಯುಡಿಟಿ ಜಾಸ್ತಿ ಆಗಿಬಿಡ್ತು. ಆ ಫೆಬ್ರವರಿ ಜನವರಿಯಲ್ಲಿ ಬಿಸಿಲೇ ಇರಲಿಲ್ಲ. ಹಿಂಗಾಗಿ ಮಾವು ಅಷ್ಟೇ ಇಲ್ಲ, ಅದು ಈ ನಿಂಬೆಹಣ್ಣು, ಈ ಸಿಟ್ರಸ್ ಗುಂಪಿಗೆ ಸೇರಿದ ಮೂಸಂಬಿ, ಆಮೇಲೆ ಮ್ಯಾಂಡ್ರಿನ್ನು, ಕಿತ್ಲೆ ಹಣ್ಣು, ಇವಕ್ಕೆಲ್ಲಕ್ಕೂ ಅದು ಪ್ರಭಾವ ಬೀರ್ತು. ಯಾಕಂದರೆ ನಮ್ಮ ಟ್ರಾಪಿಕಲ್ ಅಂದರೆ ಇಲ್ಲಿ ಸೌತ್ ಇಂಡಿಯಾದಲ್ಲಿ ನಮಗೆ ಮುಖ್ಯವಾಗಿ ಬಿಸಿಲು ಜಾಸ್ತಿ ಇರಬೇಕು, ಅಂದರೆ ಟೆಂಪರೇಚರ್ ಜಾಸ್ತಿ ಇರಬೇಕು, ಮಳೆ ಪ್ರಮಾಣ ಹೆಚ್ಚು ಕಮ್ಮಿ ಆದರೆ ನಡೀತೈತೆ. ಆಮೇಲೆ ಅದರ ಜೊತೆಗೆ ತೇವಾಂಶ ಭಾಳ ಮುಖ್ಯ. ಆ ತೇವಾಂಶ ಜಾಸ್ತಿ ಇದ್ದರೆ ಫ್ಲವರಿಂಗ್ ಆಕ್ಟಿವಿಟೀಸ್ ಇರಲ್ಲ, ಹೂಗಳ ಒಂದು ಓಡಾಟುವಿಕೆ ಟ್ರಾನ್ಸ್ಫರ್ ಆಗ್ತಾವೆ ಅಂದರೆ ಒಂದು ಮೇಲು ಟ್ರಾನ್ಸ್ಫರ್ ಆಗ್ತಾ ಇರ್ತದೆ ಫಿಮೇಲು ಹೆಂಡು ಹೂಗೆ. ಅವು ಒಂದೊಂದ್ಸಲ ಏನಾಗ್ತದೆ ಅಂತಂದರೆ ಕೀಟಗಳ ಇದು ಪಾಲಿನೇಷನ್ ಸಂಪರ್ಕ ಆಗೋದು, ಗಂಡು ಹೂವು ಹೆಣ್ಣಿನ ಸಂಪರ್ಕ ಪರಾಗಸ್ಪರ್ಶ ಆಗೋದು, ಜೇನು ಹುಳುಗಳ ಸಂತತಿ ಕಡಿಮೆ ಇರೋದ್ರಿಂದ ಅವು ಬಿಸಿಲಿದ್ರೆ ಹೊರಗೆ ಬರ್ತವೆ. ಅವು ಯಾಕೆ ಹೊರಗೆ ಬರ್ತವೆ ಅಂದರೆ ಹೂವಿನಲ್ಲಿ ರಸ ಇರಕ್ಕೆ ಬರ್ತವೆ, ಹೂವಿನಲ್ಲಿ ರಸ ಇರಲ್ಲ, ಹೂವು ಅಳ್ಳೋದಿಲ್ಲ, ಹಿಂಗಾಗಿ ಪರಾಗಸ್ಪರ್ಶದ ಒಂದು ತೊಂದರೆಯಿಂದ ಈ 2 ವರ್ಷ ಹಣ್ಣು ಕಟ್ಟೋದು ಬಿಟ್ಬಿಡ್ತು. ಆಮೇಲೆ ಜಾಸ್ತಿ ಹ್ಯುಮಿಡಿಟಿ ಅಂತಾರೆ ಅದು ಇದ್ನೇ ಅಂದರೆ ರೋಗಗಳು ಜಾಸ್ತಿ, ಒಂಥರ ಅಂಟು ದ್ರಾವಣದ ಒಂದು ರೋಗ ಅಂಟ್ಕೊಂಡು ಅವು ಈ ಇನ್ಸೆಕ್ಟ್ಸ್ ಓಡಾಡೋಕ್ಕೂ ಬಿಡೋದಿಲ್ಲ, ಪಾಲಿನೇಷನ್ ಆಗೋಕ್ಕೂ ಬಿಡೋಲ್ಲ. ಆದ್ರಿಂದ ಕಳೆದ ಬಾರಿಗಿಂತ ಈ ವರ್ಷ ಒಂದು ಸ್ವಲ್ಪ ಉತ್ತಮ ನಿರೀಕ್ಷೆಯಲ್ಲಿದ್ದೀವಿ. ಯಾಕೆ ಗೊತ್ತಾ, ಈ ಡಿಸೆಂಬರ್ ಆದಮೇಲೆ ಒಳ್ಳೆ ವೆದರ್ ಬರ್ತದೆ ಅಂತ ನಮ್ಮ ಹವಾಮಾನ ತಜ್ಞರು ಹೇಳ್ತಿರ್ತಾರೆ, ಹೇಳಿದ್ದಾರೆ. ಬಟ್ ಅಲ್ಲಿ ಏನಾಗ್ತದೆ ಅಂತಂದರೆ ಈ ವರ್ಷ ಇದೇ ಕ್ಲೈಮೇಟ್ ಇದ್ದರೆ ಹೂ ಫ್ಲವರ್ ಸೆಟ್ ಆಗೋಲ್ಲ. ಸೊ ಹೂ ಸೆಟ್ ಆಗಬೇಕಾದ್ರೆ ಹೂವು ಸರಿಯಾಗಿ ಪರಾಪರ್ಶ ಈಗ ಹಣ್ಣು ಕಾಯಿ ಕಟ್ಟಬೇಕಾದ್ರೆ ವಾತಾವರಣ ಭಾಳ ಮುಖ್ಯ, ನಮಗೆ ಡ್ರೈ ಕಂಡೀಷನ್ ಭಾಳ ಮುಖ್ಯ. ವಾತಾವರಣ ಭಾಳ ಮುಖ್ಯ ಅಂತ ಹೇಳಿದ್ರಿ. ವಾತಾವರಣದ ಜೊತೆಗೆ ನಾವು ಹೆಚ್ಚು ಇಳುವರಿ ಪಡಿಬೇಕಂದ್ರೆ ಪೋಷಕಾಂಶಗಳು ಕೊಡಬೇಕಾಗತ್ತೆ. ಯಾವ ರೀತಿ ಪೋಷಕಾಂಶಗಳು ಕೊಡಬೇಕು, ಯಾವ ಸಮಯದಲ್ಲಿ ಕೊಟ್ಟರೆ ನಾವು ಹೆಚ್ಚು ಇಳುವರಿ ನಿರೀಕ್ಷೆ ಮಾಡಬಹುದು ಅಂತೀರಾ ಸರ್? ಸರ್, ಈಗ ಮುಖ್ಯವಾಗಿ ನಾವು ಮಾವಿನ ಬೆಳೆ ಬೆಳೆಸ್ತೇವಲ್ಲ, ಅದರಲ್ಲಿ ಕೆಲವು ಇನ್ಸೆಕ್ಟ್ಗಳು ಹುಳುಗಳು ತತ್ತಿ ಇಟ್ಟು ಹೋಗಿರ್ತವೆ, ಅವು ರೋಗ ಬಂದಿರ್ತವೆ, ಕೆಲವು ಅನ್ಪ್ರೊಡಕ್ಟಿವ್ ಟ್ರೀಸ್ ಇರ್ತವೆ. ಅಂಥವನ್ನ ಫಸ್ಟ್ ನಾವು ಕಟ್ ಮಾಡಬೇಕು, ಪ್ರೂನಿಂಗ್ ಅಂತಾರೆ ಅದಕ್ಕೆ. ಪ್ರಾಪರ್ ಆಗಿ ಸರಿಯಾಗಿ ಪ್ರೂನಿಂಗ್ ಮಾಡಬೇಕು. ಆ ಸರಿಯಾಗಿ ಪ್ರೂನಿಂಗ್ ಮಾಡಿದರೆ ಸೂರ್ಯನ ಕಿರಣಗಳು ಹಣ್ಣಿಗೆ ಮುಟ್ಟಬೇಕು, ಹಣ್ಣಿಗೆ ಮುಟ್ಟದೆ ಹೋದರೆ ಹಣ್ಣು ಬಲಿಯಲ್ಲ, ಹಣ್ಣು ರುಚಿನೂ ಬರೋದಿಲ್ಲ. ಆಮೇಲೆ ಸಿಕ್ಕಾಪಟ್ಟೆ ಎಲೆ ಇರೋದ್ರಿಂದ ಗಾಳಿ ಬೀಸಿ ಮರ ಉರುಳೋಗೋ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಗಾಳಿ ಬಂದರೆ ಈಸಿಯಾಗಿ ಪಾಸ್ ಆಗಬೇಕು, ಈಚೆ ಕಡೆಯಿಂದ ಆ ಕಡೆ ಪಾಸ್ ಆಗಬೇಕು. ಅಂಥ ಟೈಮಲ್ಲಿ ಜಾಸ್ತಿ ಎಲೆಗಳು ಇರಬಾರ್ದು, ದೊಡ್ಡ ದೊಡ್ಡ ಉದ್ದ ಉದ್ದ ರೊಂಬೆಗಳು ಅಡ್ಡ ಬಂದಿರೋ ರೊಂಬೆಗಳು ಅವು ಅನ್ವಾಂಟೆಡ್ ಬ್ರಾಂಚಸ್ ಅಂತಾರೆ, ಅವನ್ನ ತೆಗೆದಾಕ್ಬೇಕು. ಸೊ ಆವಾಗ ಫ್ರೂಟ್ ಸೆಟ್ಟಿಂಗು ಚೆನ್ನಾಗಿ ಕೂಡುತ್ತೆ, ಫ್ರೂಟ್ ಸೆಟ್ಟಿಂಗ್ ಆಗುತ್ತೆ. ಫ್ರೂಟ್ ಸೆಟ್ ಆದಮೇಲೆ ನಮಗೆ ಇಲ್ಲಿ ನೋಡಿದ್ರೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಜಾಸ್ತಿ ವಾತಾವರಣದಲ್ಲಿ ಬಿಸಿಲು ಇರೋದ್ರಿಂದ ಇವಾಪರೇಟ್ ಟ್ರಾನ್ಸ್ಪರೇಷನ್ ಅಂತ ಆವೇ ಆಗಿ ಹೋಗ್ಬಿಡ್ತದೆ. ಅದಕ್ಕೋಸ್ಕರ ನಾವು ಆ ಗೋಲಿ ಆಕಾರದಾಗ ಇರ್ತಾವಲ್ಲ, ಗೋಲಿ ಆಕಾರದಲ್ಲಿ ಮಾವು ಇದ್ದಾಗ ಆವಾಗ ನೀರು ಕೊಡಲೇಬೇಕು. ಯಾಕಂದರೆ ಡೀಪ್ ರೂಟ್ ಸಿಸ್ಟಮ್ ಅಂತ ಇರ್ತದೆ, ಬೇರುಗಳು ಹಾಳಾಗಿ ಹೋಗಿರೋದ್ರಿಂದ ಅವು ನೀರು ಎಲ್ಲಿ ಇರ್ತದೆ ಅಲ್ಲಿ ಎಳ್ಕೊಂತವೆ, ಎಕ್ಸಾಮ್ ತಗೊಂತವೆ. ಆದರೂ ಸಮ್ಮರಲ್ಲಿ ಅಂದರೆ ಬಿಸಿಲು ಕಾಲದಲ್ಲಿ ಬೇಸಿಗೆಯಲ್ಲಿ ಒಂದು 3-4 ನಾವು ಕಷ್ಟಪಟ್ಟು ಏನಾದರೂ ಮಾಡಿ ನೀರು ಕೊಡಲೇಬೇಕು. ಆ ನೀರು ಕೊಟ್ಟರೆ ಮಾತ್ರ ಕಾಯಿಡಿತೀವಿ, ಇಲ್ಲಾಂದರೆ ಕಾಯಿಡಲ್ಲ. ಎಕ್ಸೆಸ್ ಫರ್ಟಿಲೈಸರ್ ಅಂದರೆ ಹೆಚ್ಚಿಗೆ ಗೊಬ್ಬರ ಕೊಟ್ಟರೂ ಹೂ ಹಿಡಿಯೋದಲ್ಲ, ಕಡಿಮೆ ಕೊಟ್ಟರೂ ಹೂ ಹಿಡಿಯೋದಿಲ್ಲ, ಕಡಿಮೆ ತೇವಾಂಶ ಇದ್ದರೂ ಅದಕ್ಕೆ ಸಾಕಾಗಲ್ಲ. ಹಿಂಗಾಗಿ ನಾವು ಸರಿಯಾದ ಪ್ರಮಾಣದಲ್ಲಿ ಮಾಯ್ಚರ್ ಕಂಡೀಷನ್ ನಾವು ಒದಗಿಸ್ಲೇಬೇಕಾಗ್ತದೆ. ಒಂದು 3-4 ನೀರಾವರಿ ಭಾಳ ಅಗತ್ಯ, ಅದಿಲ್ಲ ಅಂದ್ರೆ ಕ್ರಾಪ್ ಫೇಲ್ಯೂರ್ ಆಗೋದು ಗ್ಯಾರಂಟಿ. ಅಂದ್ರೆ ನೀರಿನ ನಿರ್ವಹಣೆ, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಲೇಬೇಕು ಅಂತ ಮಾಡಲೇಬೇಕು. ಸಮಗ್ರ ಪೋಷಕಾಂಶ ಅಂತ ಹೆಂಗ ಸರ್? ಈಗ ನಾವು ಗೊಬ್ಬರ ಹೆಂಗ ಬೇಕಾಗಿ ಮೇಲೆ ಹೋಗೋದು ಬರಂಗಿಲ್ಲ, ಅದಕ್ಕೆ 2 ಫೀಟ್ ಬಿಟ್ಟು ಬುಡದಿಂದ 2 ಫೀಟ್ ಬಿಡಬೇಕು. 2 ಫೀಟ್ ಬಿಟ್ಟು ರಿಂಗ್ ತರ ಮಾಡಿ ನಾವು ಮಿಕ್ಸ್ಡ್ ಫರ್ಟಿಲೈಸರ್ ಹಾಕಬೇಕು. ಮಿಕ್ಸ್ ಫರ್ಟಿಲೈಸರ್ ಅಂತಂದ್ರೆ 250 ಗ್ರಾಮ್ಸ್ ನೈಟ್ರೋಜನ್ನು, 100 ಗ್ರಾಮ್ಸ್ ಸೂಪರ್ ಫಾಸ್ಫೇಟು ಆ್ಯಂಡ್ 150 ಗ್ರಾಮ್ಸ್ ಪೊಟಾಶ್. ಈ 3 ಪೋಷಕಾಂಶಗಳನ್ನು ನಾವು ಮಿಕ್ಸ್ ಮಾಡಿ ಜೂನ್ನಾಗ ಹಾಕ್ಬೇಕ್ರಿ, ಮುಂಗಾರಿ ಸಮಯ. ಜೂನ್ನಾಗ ಹಾಕಿದರೆ ವೆಜಿಟೇಟಿವ್ ಗ್ರೋತ್ ಅಂತಾರೆ, ಅದು ಚಿಗುರು ಹೊಡೆಯೋದು ಬರ್ತದೆ. ಆ ಚಿಗುರು ಹೊಡೆದ್ಮೇಲೆ ನಾವು ಅದಕ್ಕೆ ನಾವು ಆಮೇಲೆ ಫ್ಲವರ್ ತಿನ್ನಿಂಗ್ ಅಂತ ಮಾಡ್ಬೇಕ್ರಿ. ಫ್ಲವರ್ ತಿನ್ನಿಂಗ್ ಅಂದರೆ ಜಾಸ್ತಿ ಹೂಬಿಟ್ಟು ಎಲ್ಲ ಕಾಯಕಚ್ಚರ ಮರನ ಹಿಡಿಯೋದಿಲ್ಲ. ಅದು ಮೆಕ್ಯಾನಿಸಮ್ ಏನಪ್ಪ ಅಂತಂದರೆ 99 ಭಾಗಗಳು ಹೂ ಉದುರ್ತವೆ, ಇನ್ನು 1 ಭಾಗ ಅಷ್ಟೇ ಇರೋದ್ರಿಂದ ಹೂ ಕಟ್ಟೋದು, ಅದೇ ನಮಗೆ ಸಾಕಾಗುತ್ತೆ. ಆದರೂ ಏನು ಮಾಡ್ತೀವಿ, ಒಂಥರ ಬಿರುಗಾಳಿ ಬಂದು ಮಳೆ ಬಂದು ಹಿಂಗಾಗಿ ಕಾಯಿ ಬಿದ್ದು ಇಳುವರೆ ಲಾಸ್ ಮಾಡ್ಕೊಂಡಿರೋ ರೈತರು ಭಾಳ ಇದ್ದಾರೆ. ಅದಕ್ಕೆ ನಾವೇನು ಮಾಡಬೇಕು, ಮಾವಿನ ಮರನ ಅತಿ ಎತ್ತರಕ್ಕೆ ಬೆಳೀಲಿಕ್ಕೆ ಬಿಡಬಾರ್ದು, ತುದಿ ಹೋಗಿರೋದನ್ನು ಒಂದು ಕಟ್ ಮಾಡಬೇಕು. ಆಮೇಲೆ ಜಾಸ್ತಿ ಎಲೆಗಳಿದ್ರೆ 10 ಎಲೆಗಳಿದ್ರೆ ಅದಕ್ಕೊಂದು 4 ಎಲೆ ತೆಗಿಬೇಕು. ಸೊ ಜಾಸ್ತಿ ಡೆನ್ಸ್ ಅಂತಾರೆ, ಜಾಸ್ತಿ ಎಲೆಗಳಿದ್ರೆ ಕಾಯಿ ಸೆಟ್ ಆಗಲ್ಲ, ಹೂವು ಆಡೋದಿಲ್ಲ. ಸೊ ಹಿಂಗಾಗಿ ನಾವು ಪ್ರೂನಿಂಗ್ ಭಾಳ ಅಗತ್ಯ. ಯಾಕಂದರೆ ಈ ಕೆಲವು ಈ ಹುಳುಗಳು ಅಲ್ಲಿ ತತ್ತಿ ಇಟ್ಟು ಹೋಗಿರ್ತವೆ, ಅದು ಮನೆ ಮಾಡ್ಕೊಂಡಿರ್ತವೆ, ಆ ಡೆಡ್ ಕೆಟ್ಟೋಗಿರೋ ಪಾಟ್ಗಳನ್ನು ತೆಗೆದು ಬಿಸಾಕ್ಬೇಕು, ಸುಟ್ಟಾಕ್ಬೇಕು. ಅದು ಒಂದು ಹುಳುಗಳ ಬಾಧೆ ಕಂಟ್ರೋಲ್ ಆಗೋದನ್ನ ತಪ್ಪಿಸ್ಬೋದು ನಾವು. ಈ ಬೆಳೆಯಲ್ಲಿ ಹೂ ಉದುರುತ್ತೆ, ಕಾಯಿ ಕಡಿಮೆ ಕಟ್ಟುತ್ತೆ, ಇಂಥ ಸಂದರ್ಭದಲ್ಲಿ ಯಾವ ರೀತಿ ಕ್ರಮಗಳನ್ನ ಅನುಸರಿಸ್ಬೇಕು ನಮ್ಮ ರೈತರಂತೀರಾ ಸರ್? ಸರ್, ಹೂ ಯಾಕೆ ಉದುರುತ್ತೆ ಅಂತಂದರೆ ಅದರಲ್ಲಿ ಡಿಫಿಷಿಯನ್ಸಿ ಇದ್ರೆ ಮಾತ್ರ ಉದುರುತ್ತದೆ. ಅದರಲ್ಲಿ ಪ್ರಾಪರ್ ಆಗಿ ನಾವು ನ್ಯೂಟ್ರಿಷನ್ನು ನೀರು ಎಲ್ಲ ಕೊಟ್ಟರೆ ಖಂಡಿತ ಹೂ ಉದುರೋದಿಲ್ಲ, ಸಣ್ಣ ಸಣ್ಣ ಕಾಯಿನೂ ಉದುರೋದಿಲ್ಲ. ಅದು ಡಿಫಿಸಿಟ್ ಮಾಯಿಶ್ಚರ್ ಇದ್ರೆ ಅಥವಾ ಡ್ರಾಟ್ ಕಂಡೀಷನ್ ಅಂತಾರೆ. ಡ್ರಾಟ್ ಕಂಡೀಷನ್ ಅಂದರೆ ಅದಕ್ಕೆ ಏನು ಆ ಬೇರಿಂದ ಏನು ತೇವಾಂಶ ಸಿಗಲ್ಲ ಅಂತ ಟೈಮಲ್ಲಿ ಅವು ಹೂ ಉದುರೋದು ಸಹಜ ಸರ್. ಅದಕ್ಕೆ ನಾವು ಏನು ಹೇಳ್ತೀವಿ, ಮ್ಯಾಂಗೋ ಪ್ಲಾಂಟ್ಸ್ಗೆ 1 or 2 ಇರಿಗೇಷನ್, ಒಂದರಿಂದ ಅಥವಾ 2 ನೀರು ಬೇಸಿಗೆ ಕಾಲದಲ್ಲಿ ಕೊಡಲೇಬೇಕು. ಅದನ್ನು ಹೇಳಿದ್ರೆ ಆ ಹೇಳಿದಷ್ಟು ಪೋಷಕಾಂಶಗಳನ್ನು ನಾವು ಅದನ್ನು ಕೊಡಲೇಬೇಕಾಗ್ತದೆ ಸರ್. ಇದರಲ್ಲಿ ನೀರು ನಿರ್ವಹಣೆ ಬಹಳ ಮುಖ್ಯ ಸರ್. ನೀರು ಇರಲಿಲ್ಲ ಅಂದರೆ ನೋಡಿ ಸರ್, ಯಾವುದೋ ಒಂದು ಬೆಂಗಳೂರಲ್ಲಿ ಮರಗಳು ಬೆಳೆಸಿದ್ರಲ್ಲ, ಅವರು ಎಷ್ಟು ಮರಗಳಿದ್ರು ಅದಕ್ಕೆ ನೀರು ಹಾಕರು. ನಮ್ಮ ರೈತರಾಗಲಿ ನಮ್ಮ ಮನೆ ಮುದ್ರೆ ಅಂದರೆ ಇದ್ರೇ ನಾವು ನೀರು ಹಾಕಲ್ಲ. ನಾವು ಅದಕ್ಕೆ ಅಟ್ಲೀಸ್ಟ್ ಅಲ್ಲ ಒಂದು ಗುಂಡಿ ಮಾಡಿ ತೆಗ್ದು ಮಾಡಿ ಅಟ್ಲೀಸ್ಟ್ ಒಂದು ಮನೆ ಮುಂದಿರೋ ಮರಕ್ಕಾದ್ರೂ ನೀರು ಹಾಕೋ ವ್ಯವಸ್ಥೆ ಮಾಡ್ಕೋಬೇಕು. ಓಕೆ, ಅಂದರೆ ನೀರು ನಿರ್ವಹಣೆ ಮತ್ತು ಈ ಪೋಷಕಾಂಶಗಳ ನಿರ್ವಹಣೆ, ಮತ್ತು ಇದ್ರ ಜೊತೆಗೆ ನಾವು ಈ ಕೊಡಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಎರೆಹುಳು ಗೊಬ್ಬರ ಇಂಥವನ್ನು ಕೊಟ್ಟರು ಹೆಚ್ಚು ಇಳುವರಿ ನಿರೀಕ್ಷೆ ಮಾಡ್ಬೋದಾ ಸರ್? ಈಗ ನಾನು ಒಂದು ಹೇಳ್ತೇನೆ, ಈ ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ ಅವೆಲ್ಲ ಇದಾವಲ್ಲ ಕಡಿಮೆ ನ್ಯೂಟ್ರಿಷನ್, ಇದೆಲ್ಲ ಎಕ್ಸೋಸ್ಟೆಡ್ ಕ್ರಾಪ್ ಅಂತಾರೆ, ಅವೆಲ್ಲ ಇದಕ್ಕೆ ಸಾಕಾಗಲ್ಲ. ಅವೆಲ್ಲ ಇದಕ್ಕೆ ಬೇಕು, ಬಾಳೆ, ಹೂವಿನ ಪ್ಲಾಂಟ್ಸು, ಟೊಮೆಟೊ ಪ್ಲಾಂಟ್ಸ್ಗೆ ಅಂಥದ್ದಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಅದು ಆನ್ಯುವಲ್ ಕ್ರಾಪ್ಸ್ ಅಲ್ಲ, ಶಾರ್ಟ್ ಡ್ಯೂರೇಷನ್ನು. ಇದು ಪೆರಿನಲ್ ಕ್ರಾಪ್ಸ್ಗೆ ಆ ವರ್ಮಿ ಕಾಂಪೋಸ್ಟು, FIM ಯಾವ ವರ್ಕ್ ಆಗಲ್ಲ. ಇದಕ್ಕೆ ಏನಾದರೂ ನ್ಯೂಟ್ರಿಯೆಂಟ್ಸೇ ಬೇಕು ಸರ್, NPK ಬೇಕು, NPK ಬೇಕು. ಆಮೇಲೆ ಇದು ಬೇರೆ ಕೂಡ ಗೊಬ್ಬರನೇ, ಬೇರೆ ಎಲೆ ಕೂಡ ಗೊಬ್ಬರನೇ ಇದಾವೆ. ಎಲೆ ಕೊಟ್ಟರೆ ಏನಾಗ್ತದೆ ಅಥವಾ ಕಾಯಿ ಕೊಟ್ಟರೆ ಏನಾಗತ್ತಂದ್ರೆ ಅದು ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಬರ್ತಾವೆ, ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್ ಅಂತ ಬಂದಿದ್ದಾವೆ. ಅವು ಏನಿಲ್ಲ, ಜಸ್ಟ್ 1 ಲೀಟ್ರಿಗೆ 500 ml PPM ಅಂತ ಬರ್ತದೆ. ಜಸ್ಟ್ 1/2 ml ಆಫ್ ಕೆಮಿಕಲ್, 1 ಲೀಟರ್ ಆಫ್ ವಾಟರ್ ಮಿಕ್ಸ್ ಮಾಡಿ ಅದನ್ನು ಸ್ಪ್ರೇ ತೊಗೊಂಡ್ರೆ ಇವತ್ತು ಇದ್ದದ್ದು ಕಾಯಿ ನಾಳೆ ಸೈಜು ಡಬಲ್ ಆಗಿರ್ತದೆ. ಅದು ಗ್ರೋತ್ ರೆಗ್ಯುಲೇಟರ್ಸ್ ಅಂತಾರೆ, ಗ್ರೋತ್ ಹಾರ್ಮೋನ್ಸ್ ಅಂತಾರೆ. ಬನಾನಾ ಸ್ಪೆಷಲ್ ಹಂಗೆ ಮಾಡ್ತಾರೆ, ಒಂದು ಸ್ಪ್ರೇ ತಗೋತಾರೆ, ಬನ್ಸ್ ಇನ್ಕ್ರೀಸ್ ಆಗುತ್ತೆ, ತೂಕ ಹೆಚ್ಚಾಗುತ್ತೆ, ಕ್ವಾಲಿಟಿ ಬರ್ತವೆ, ಸೈಜ್ ಇಂಪ್ರೂವ್ ಆಗುತ್ತೆ. ಹಂಗೆ ಇಲ್ಲಿ ಕೂಡ ಮ್ಯಾಂಗೋ ಸ್ಪೆಷಲ್ ಅಂತ ಒಂದಿದೆ, ಆ ಮ್ಯಾಂಗೋ ಸ್ಪೆಷಲ್ ನೀವು ಹೊಡೆದ್ರೆ ಫ್ರೂಟ್ ಸೈಜ್ ಇನ್ಕ್ರೀಸ್ ಆಗುತ್ತೆ, ಹಣ್ಣಿನ ಗಾತ್ರ ದೊಡ್ಡದಾಗುತ್ತೆ, ಅದರಲ್ಲಿರೋ ಸಿಹಿ ಪ್ರಮಾಣ ಹೆಚ್ಚಿಗೆ ಆಗುತ್ತೆ, TSS ಅಂತಾರೆ ಅದು ಜಾಸ್ತಿ ಆಗುತ್ತೆ. ಸೊ ಹಿಂಗಾಗಿ ಅವೆಲ್ಲ ಪೋಲಿಯರ್ ಸ್ಪ್ರೇ ಅಂದ್ರೆ ಹೂಗಳಿಗೆ ಕೊಡೋದು, ಅದು ಎಲೆಗಳಿಗೆ ಹೂಗಳಿಗೆ ಕೊಡೋದು, ಅದನ್ನೇನು ಬೇರೆ ಕೊಡಲ್ಲ, ಬೇರೆ ಕೊಡೋದು ಮಾತ್ರ ಗೊಬ್ಬರ NPK. ಈ NPK ಹೆಚ್ಚು ಪ್ರಮಾಣದಲ್ಲಿ ಬಳಸಬೇಕು ಅಂತಂದ್ರೆ ಅದು ಜೂನ್ ತಿಂಗಳಲ್ಲಿ ಮುಂಗಾರಿ ಸಮಯದಲ್ಲಿ ಮಾತ್ರ ಬಳಸಬೇಕಂದ್ರೆ ವರ್ಷಕ್ಕೆ ಒಂದ್ಸರಿ ಬಳಸಿದ್ರೆ ಸಾಕಾಗುತ್ತಾ, ಒಂದ್ 2-3 ಸರಿ ಬಳಸಬೇಕು? ಇದು ಡೀಪ್ ರೂಟ್ ಸಿಸ್ಟಮ್ ಕ್ರಾಪ್ ಸರ್, ಇದಕ್ಕೆ ಒಂದೇ ಸಲ ಹಾಕ್ಬೇಕು ಸರ್. ನಾವು ಅಗ್ರಿಕಲ್ಚರ್ ಕ್ರಾಪ್ಸ್ ಈ ಕೊಕೊನಟ್ಗೆ 2 ಸಲ ಹಾಕ್ತೀವಿ, ಯಾಕಂದ್ರೆ ಬೇರುಗಳು ಮೇಲೆ ನಿರ್ತಾವು, ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗಿರ್ತಾವು. ಇದು ಡೀಪ್ ಆ ಬೇರೆ ಆಳ ಹೋಗೋದ್ರಿಂದ ಅದನ್ನ ಮಣ್ಣು ತೆಗೆದು ಒಂದೇ ಸಲ ಹಾಕಿದ್ರೆ ಅದು ಆ ಜೂನ್ ಅಲ್ಲೇ ಪ್ರಿಫರ್ ಫರ್ಟಿಲೈಸರ್ ಅಪ್ಲಿಕೇಶನ್ ಸೂಕ್ತವಾದ ಟೈಮ್ ಸರ್. ಅದು ಈ ಕಟಾವಿಗೆ ಬಂದ್ರೆ ಕಟಾವ್ ಮಾಡೋ ಪದ್ಧತಿ ಯಾವ ರೀತಿ ಇದ್ರೆ ಚೆನ್ನಾಗನ್ಸುತ್ತೆ ಸರ್? ಸರ್ ಈಗ ನೋಡಿ, ಕೆಲವರು ಏನ್ ಮಾಡ್ತಾರೆ, ಕೆಲವರು ಎಲ್ಲ ಹುಡುಗರನ್ನ ಹತ್ತಿಸ್ಬಿಡ್ತಾರೆ ಮರನ, ಉದ್ದ ಇರುತ್ತೆ, ಯಾಕಂದ್ರೆ ಅವ್ರು ಪ್ರೂನ್ ಮಾಡಿರಲ್ಲ, ಡಾರ್ಫ್ನೆಸ್ ಇರಲ್ಲ, ಗಿಡ್ ಇರಲ್ಲ, ದೊಡ್ಡ ಮರ ಇರ್ತದೆ, ಮರ ಹಚ್ಚಿಬಿಡ್ತಾರೆ. ಆ ಹಣ್ಣು ಕೀಳುವಾಗ ಅಲ್ಲಿಂದ ಒಬ್ಬೊಬ್ರು ಬಿದ್ದದ ಉದಾಹರಣೆಗಳು ಇವೆ. ಅವನು ಏನ್ ಮಾಡ್ತಾನೆ, ಹಣ್ಣು ಕಿತ್ತ ತಕ್ಷಣ ಅಲ್ಲಿಂದ ಬಿಸಾಕ್ತಾನೆ, ಜಸ್ಟ್ ಕ್ಯಾಚ್, ಕ್ರಿಕೆಟ್ ಬಾಲ್ ಹಿಡಿತಾರಲ್ಲ ಆ ತರ ಕ್ಯಾಚ್. ಅವು ಏನಾಗ್ತವೆ, ಒಂದೊಂದ್ಸಲ ಕ್ಯಾಚ್ ಹಿಡಿಯುವಾಗ ಮಿಸ್ ಆಗಿ ಕೆಳಗಡೆ ಬೀಳ್ತವೆ. ಆ ಕೆಳಗಡೆ ಬಿಟ್ಟವು ಏನಾಗ್ತದೆ, ಅದನ್ನು ಏಟಾಗಿ ಅದನ್ನೇ ಸ್ಟೋರ್ ಅಲ್ಲಿ ಇಡ್ತಾರೆ. ಅದು ಹಣ್ಣು ಒಂದು ಕೆಟ್ಟದ, ಅಲ್ಲೇ ಒಂದು ಕೆಟ್ಟಿರ್ತದೆ, ಅದು ಹಣ್ಣಾಗ ಟೈಮ್ನಾಗ ಅಲ್ಲಿರೋ ಸುತ್ತಮುತ್ತ ಎಲ್ಲವನ್ನು ಕೆಡಿಸಿರ್ತದೆ. ಅದಕ್ಕೋಸ್ಕರ ಫ್ರೂಟ್ಸನ್ನು ಯಾವಾಗಲೂ ಕ್ಯಾಚ್ ಮಾಡಬಾರ್ದು, ಒಂದು ಚೀಲ ತಗೊಂಡೋಗಿ ಅಲ್ಲೇ ಹರಿದು ನಿಧಾನಕ್ಕೆ ಕೈ ಬಿಡಬೇಕು, ಇಲ್ಲ ಅದಕ್ಕೆ ಇಕ್ವಿಪ್ಮೆಂಟ್ಸ್ ದೋಟಿ ಅಂತಾರೆ ಅದನ್ನು ತೊಗೊಂಡು ಕೀಳಬೇಕು. ಆಮೇಲೆ ಹಣ್ಣನ್ನು ಕಿತ್ತ ತಕ್ಷಣ ಕೂಲ್ ಪ್ಲೇಸಲ್ಲಿ ಇಡಬೇಕು, ಕೂಲ್ ಪ್ಲೇಸ್ ಅಂದರೆ ತಣ್ಣಗಿರೋ ಜಾಗದಲ್ಲಿ ಇಡಬೇಕು, ಯಾಕಂದ್ರೆ ಅದು ಸಿಕ್ಕಾಪಟ್ಟೆ ಸೂರ್ಯನ ಕಿರಣಗಳನ್ನು ತಗೊಂಡು ಹೀಟರ್ ಜಾಸ್ತಿ ಇರ್ತದೆ ಅದ್ರಾಗ, ಆ ಹೀಟ್ ಕಡಿಮೆ ಮಾಡ್ಬೇಕು. ಹೀಟ್ ಕಡಿಮೆ ಮಾಡ್ಬೇಕಂದ್ರೆ ನಾವೇ ಮಾಡ್ತೇವೆ, ಟೆಕ್ನಿಕಲಿ ಹಣ್ಣನ್ನು ಕೋಲ್ಡ್ ವಾಟರ್ಲಿ ಡಿಪ್ ಮಾಡ್ತೀವಿ, ಸೈಂಟಿಫಿಕಲಿ. ನಾವಿಲ್ಲ ಸೈಂಟಿಫಿಕಲಿ ಡಿಪ್ ಮಾಡಕ್ ಆಗಲ್ಲ ಯಾರು ರೈತರು, ಅದಕ್ಕೆ ನೆಳ್ಳಗೆ ಇಟ್ಬಿಡ್ಬೇಕು ಒಂದು 2 ತಾಸು ತಂಪಾದ ವಾತಾವರಣದಲ್ಲಿ ಇಟ್ಬಿಡ್ಬೇಕು. ಆಮೇಲೆ ಇಲ್ಲ ಅಂದ್ರೆ ಹಣ್ಣನ್ನು ಯಾವಾಗಲೂ ಸಾಯಂಕಾಲ ಕೀಳ್ಬೇಕು, ಇಲ್ಲ ಮಾರ್ನಿಂಗ್ ಕೀಳ್ಬೇಕು, ಮಧ್ಯಾಹ್ನ ಹೊತ್ತಿಗೆ ಕೀಳಬಾರದು. ಹಿಂಗಿದ್ರೆ ಸ್ಟೋರೇಜ್ ಕೆಪಾಸಿಟಿ ಚೆನ್ನಾಗಿರ್ತದೆ, ಸ್ಟೋರೇಜ್ ಹೌಸ್ ಅಲ್ಲಿ ಹಣ್ಣು ಕೆಡಲ್ಲ, ಬಾಳಿಕೆ ಬರುತ್ತೆ, ಬಾಳಿಕೆ ಬರುತ್ತೆ, ಟೇಸ್ಟ್ ಬರುತ್ತೆ, ಕ್ವಾಲಿಟಿ ಬರ್ತದೆ, ಕಲರ್ ಬರ್ತದೆ, ನಷ್ಟದ ಪ್ರಮಾಣ ಕಡಿಮೆ ಆಗುತ್ತೆ, ನಷ್ಟದ ಪ್ರಮಾಣ ಕಡಿಮೆ ಆಗುತ್ತೆ ಸರ್. ಈಗ ಒಬ್ಬರು ಏನ್ ಮಾಡ್ತಾರೆ, ಕೆಲವರು ಮನೆ ಹಣ್ಣು ತಗೊಂಡು ಹೋಗ್ತಾರೆ, ಕಟ್ ಮಾಡ್ತಾರೆ, ಚೆನ್ನಾಗಿರ್ತದೆ ಹಣ್ಣು, ಒಳಗಡೆ ನೋಡಿದ್ರೆ ಉಳತಾರೆ, ಕೆಟ್ಟಿರ್ತದೆ, ಅವು ಬಿದ್ದಾಗಿ ಬಿದ್ದಿರೋ ಹಣ್ಣು, ಬಿದ್ದಿರೋ ಹಣ್ಣುಗಳವು. ಸೊ ಇನ್ನೊಂದು ಏನಾಗಿದೆ ಅಂದ್ರೆ ಸರ್, ಈ ಕ್ಯಾಲ್ಸಿಯಂ ಕೊರತೆಯಿಂದ ಹಣ್ಣು ಏನಾಗುತ್ತೆ, ಒಳಗಡೆ ಮೊಸರು ತರ ಆಗಿರ್ತದೆ. ಈ ಮೊದಲೆಲ್ಲ ನಮ್ಮ ಭಾರತದ ಮಾವಿನ ಹಣ್ಣನ್ನು ರಫ್ತು ಮಾಡ್ತಾ ಇದ್ವಿ ಯುರೋಪಿಯನ್ ದೇಶಕ್ಕೆ. ಅವು ಯುರೋಪಿಯನ್ ದೇಶದವರು ಏನು ಮಾಡಿದ್ರು, ನಮ್ಮ ನಂಬರ್ ಒನ್ ಕ್ವಾಲಿಟಿ ಮಾವು ಅಂತೇಳಿ ಅವ್ರು ತಿಂತಿದ್ರು. ಬರ್ತಾ ಬರ್ತಾ ಏನೋ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಸ್ಟಾರ್ಟ್ ಆಗಿ ಹಣ್ಣು ಕೆಡ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಅದಕ್ಕೇನಂತಾರೆ ಸ್ಪಾಂಜಿ ಟಿಶ್ಯೂಸ್ ಅಂತಾರೆ, ಸ್ಪಾಂಜಿ. ಅವ್ರು ಏನು ಮಾಡಿದ್ರು, ಬೈದ್ಬಿಟ್ರು ನಮಗೆಲ್ಲ, ಬ್ಯಾಡ್ ಇಂಡಿಯನ್ಸ್ ಅಂದ್ರು, ಇಂಡಿಯಾದವ್ರು ತುಂಬ ಕೆಟ್ಟವರು, ನಮಗೆ ಮೋಸ ಮಾಡ್ತಾರೆ ಅಂದರು. ಅವಾಗ ಇಂಡಿಯಾ ಏನು ಮಾಡ್ತು, ಆ ರಫ್ತು ಮಾಡೋದನ್ನು ನಿಲ್ಲಿಸ್ಬಿಡ್ತು ಸರ್. ನಿಲ್ಲಿಸಿ ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತು ಸೈಂಟಿಸ್ಟ್ಗಳಿಗೆ, ಅದೇನು ಸರಿ ಮಾಡ್ರಿ ಅಂತ. ಅವಾಗ ನಮ್ಮವ್ರು ಏನು ಮಾಡಿದ್ರು, ಅದೆಲ್ಲ ಚೆಕ್ ಮಾಡಿದಾಗ ಸಾಯಿಲ್ ಟೆಸ್ಟ್ ಮಾಡಿದ್ರು. ಫಸ್ಟು ಸಾಯಿಲಲ್ಲಿ ಕ್ಯಾಲ್ಸಿಯಂ ಇರಲಿಲ್ಲ. ಆ ಕ್ಯಾಲ್ಸಿಯಂ ಅಪ್ಲೈ ಮಾಡಬೇಕು. ನಾನು ಆಗಲೇ ಹೇಳೋದೊಂದು ಮರ್ತೆ, ಎನ್ ಪಿ ಕೆ ಜೊತೆಗೆ ಕ್ಯಾಲ್ಸಿಯಂ ಕೊಡ್ಬೇಕು. ಇದಕ್ಕೆ ಕ್ಯಾಲ್ಸಿಯಂ ಕೊಟ್ಟರೆ ಈ ಟೊಮೊಟೊನು ಹಂಗೆ, ಟೊಮೊಟೊ ಕ್ಯಾಲ್ಸಿಯಂ ಇರಲಿಲ್ಲ ಅಂದರೆ ಅದು ಕರ್ಗಾಗ್ಬಿಡುತ್ತೆ, ಸ್ಪಾಟ್ ಸ್ಪಾಟ್ ಕರ್ಗಾಗುತ್ತೆ, ಕ್ಯಾಲ್ಸಿಯಂ ಕೊರತೆ. ಮ್ಯಾಂಗೋದಲ್ಲೂ ಕ್ಯಾಲ್ಸಿಯಂ ಕೊರತೆ. ಆಮೇಲೆ ಈ ಮ್ಯಾಂಗೋ ಟ್ರೀ ಇರುವಾಗ ಇಟ್ಟಿಗೆ ಬಟ್ಟಿ ಇರಬಾರ್ದು ಸರ್, ಸುತ್ತಮುತ್ತ ಸುತ್ತಮುತ್ತ ಇರಬಾರ್ದು ಸರ್. ಅದು ಫ್ಯೂಮಿಕೇಶನ್ ಅಂತಾರೆ. ಅವಾಗ ಏನಾದರೂ ಮ್ಯಾಂಗೋ ಟಚ್ ಆದರೆ ಬ್ಲಾಕ್ ಆಗುತ್ತೆ, ಬ್ಲಾಕ್ ಟಿಪ್ ಅಂತಾರೆ, ಬ್ಲಾಕ್ ಚಿಕ್ ಚಿಕ್ ಚಿಕ್ ಚಿಕ್ ಚಿಕ್ ಆಗಿಬಿಡ್ತಾರೆ. ಅದಕ್ಕೆ ಈ ಸುತ್ತಮುತ್ತ ಇಟ್ಟಿಗೆ ಬಟ್ಟಿ ಇದ್ರೆ ಅಲ್ಲಿ ಮ್ಯಾಂಗೋ ಹಾಕಕ್ಕೆ ಹೋಗಬಾರ್ದು. ಇಲ್ಲ ಅವ್ರಿಗೆ ಹೇಳ್ಬೇಕು, ಇಲ್ಲಿ ಹಾಕ್ಬೇಡಪ್ಪ ದಯವಿಟ್ಟು, ನಾವು ಗಾರ್ಡನ್ ಹಾಕಿದ್ದೀವಿ, ಲಕ್ಷ ಲಕ್ಷ ಕೊಟ್ಟ ಗಾರ್ಡನ್ ಹಾಕಿದ್ದೀವಿ, ನಮಗೆ ಲಾಸ್ ಆಕತಿ, ನೀನು ಎಲ್ಲರೂ ಮಾಡ್ಕೊಳಪ್ಪ ಅನ್ಬೇಕು. ಅದಕ್ಕೆ ಅದೊಂದು ಡ್ರಾಬ್ಯಾಕ್, ಇಟ್ಟಿಗೆ ಬಟ್ಟೆ ಇರ್ಕೊಡುದು. ಅಂದ್ರೆ ನಾವು ಬೆಳೆಯಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ, ಕಟಾವಿನ ಸಂದರ್ಭ ಆಗಿರ್ಬೋದು ಅಥವಾ ಈ ತರ ಎಲ್ಲ ಕ್ರಮಗಳು ಅನುಸರಿಸೋದು ಅಷ್ಟೇ ಮುಖ್ಯ. ಪೊಲ್ಯೂಷನ್ ಇಸ್ ಇಂಪಾರ್ಟೆಂಟ್ ಸರ್, ವಾತಾವರಣ ಬಹಳ ಮುಖ್ಯ. ಈ ಭೂಪಾಲ ಅನಿಲ ದುರಂತ ಈ ಮಂಗಳೂರು ಅವೆಲ್ಲ ಕೇಳ್ಬಿಟ್ರೆ ವಾತಾವರಣ ಬಹಳ ಮುಖ್ಯ. ವಾತಾವರಣ ಕ್ಲೀನ್ ಇಲ್ಲ ಅಂದ್ರೆ ಇಟ್ ಇಸ್ ಅಫೆಕ್ಟೆಡ್ ಹ್ಯೂಮನ್ ಬಾಡಿ. ಎಷ್ಟೋ ಜನ ಕೈಕಾಲಿಲ್ಲ ಕಾಸರಗೋಡದಲ್ಲಿ, ಯಾಕೊತ್ತ ಸಹ ಒಂದ್ಸಲ ಹೆಲಿಕಾಪ್ಟರ್ ಸ್ಪ್ರೇ ತಗೊಂಡ್ರು, ಅದು ಎಲ್ಲರ ಮನೆ ಬಾವಿ ಒಳಗೆ ಹೋಗಿ ಬಿದ್ದ್ಬಿಡ್ತು. ಅವ್ರು ಫೀಲ್ಡ್ ಹೊಡೆಯಬಿಟ್ಟು ಅಲ್ಲಿಂದ ಹೊಡೆದ್ರು, ಅದು ಎಲ್ಲ ಬ್ಯಾರ್ಕೆ ಬಂದು ಮನೆ ಮುಂದೆ, ಮಂಗಳೂರಲ್ಲಿ ಎಲ್ಲರ ಮನೆ ಮುಂದೆ ಬಾವಿ, ಆ ಬಾವಿ ನೀರಲ್ಲಿ ಬಂದು ಎಂಡೋಸಲ್ಫನ್ ಬಿತ್ತು, ಆ ನೀರು ಕುಡಿದು ಎಲ್ಲರೂ ಮನೆ ಮುಂದೆ ಎಲ್ಲ ಎಫೆಕ್ಟ್ ಆದ್ರು. ಕೇರ್ನೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಾತಾವರಣಕ್ಕೆ ನಾವು ತೊಂದರೆ ಕೊಡಬಾರ್ದು, ವಾತಾವರಣ ಬಹಳ ನಮಗೆ ತೊಂದರೆ ಕೊಟ್ಟರೆ ಅದು ನಮಗೆ ತೊಂದರೆ ಕೊಡುತ್ತೆ. ಸರ್, ಈಗ ವಾತಾವರಣ ಬಹಳ ಮುಖ್ಯ ಅಂತ ಅಂದ್ರೆ, ಕೆಲ ಸಾರಿ ಮಳೆಗಾಲದಲ್ಲಿ ಅಲಿಕಲ್ ಮಳೆ ಬರುತ್ತೆ, ಅಂತ ಸಂದರ್ಭದಲ್ಲಿ ಏನಾದರೂ ನಷ್ಟ ಸಂಭವಿಸ ಸಾಧ್ಯ ಇರುತ್ತೆ ಸರ್? ಈಗ ಆಳೆಕಲ್ಲು ಬರೋ ಟೈಮ್ನಾಗ ನಾವೇನಿದ್ದು ಪ್ರಿಕಾಷನ್ಸ್ ಮೇಜರ್ ಅಂತಂದ್ರೆ, ಅಲ್ಲಿ ನಾವು ಆದಷ್ಟು ಈ ಗಾಳಿ ಹೊಡೆದಕ್ಕೆ ಬೀಳ್ತಾವಲ್ಲ, ಲೀವ್ಸ್ ಅನ್ನ ಕಡಿಮೆ ಮಾಡ್ಕೋಬೇಕು. ಹಣ್ಣು ಆಗ್ತಾ ಆಗ್ತಾ ಆಗ್ತಾ ಬಂದಂಗೆ ನಾವು ಲೀವ್ಸ್ ತೆಗಿಬೇಕು. ಲೀವ್ಸ್ ಪ್ರೂನ್ ಮಾಡಿದ್ರೆ ಗಾಳಿ ಈಸಿ ಪಾಸ್ ಆಗುತ್ತೆ, ಈಸಿ ಪಾಸ್ ಆಗುತ್ತೆ. ಬಟ್ ಇನ್ನು ಆನೆಕಲ್ಲಿಗೆ ನಾವು ಏನು ಮಾಡೋಕ್ಕಲ್ಲ, ಅದು ಮಳೆ ಬರೋ ಟೈಮ್ನಾಗ ಕೆಲವರು ಏನು ಮಾಡ್ತಾರೆ, ಕೆಳಗಡೆ ಒಂದು ಇದನ್ನು ಹಾಕ್ತಾರೆ ಸರ್, ಕುಷನ್ ಥರ ಹಾಕ್ತಾರೆ, ಬಟ್ಟೆ ಹಾಕ್ತಾರೆ. ಸೊ ಬಿದ್ದಿರೋ ಹಣ್ಣಿಗೆ ಏಟಾಗದೆ ಇರಲಿ ಅಂತೇಳಿ ಅಂತ ಬಿದ್ದಿರೋ ಹಣ್ಣನ್ನು ತಗೊಂಡೋಗಿ ಪಿಕಲ್ಸ್ ಯೂಸ್ ಮಾಡ್ಬೋದು. ಇಂಡಸ್ಟ್ರಿ ಕೊಟ್ಟರೆ ಪಿಕಲ್ಸ್ ಯೂಸ್ ಮಾಡ್ತಾರೆ. ಬಟ್ ಯುರೋಪಿಯನ್ ಕಂಟ್ರಿಲಿ ಏನು ಮಾಡ್ತಾರೆ ಗೊತ್ತಾ ಸರ್, ಕುಷನ್ ಹಾಕ್ತಾರೆ. ಮ್ಯಾಂಗೋ ಬಿದ್ದರೂ ಅದು ಏನಾಗಿರಲ್ಲ, ಅಂತ ರಬ್ಬರ್ ಥರ ಇದನ್ನು ಹಾಕಿರ್ತಾರೆ, ಮರದ ಬುಡಕ್ಕೆ, ಮರದ ಬುಡಕ್ಕೆ ರಬ್ಬರ್ ಹಾಕಿರ್ತಾರೆ, ಅದು ಬಿದ್ದರೂ ಏಟಾಗಬಾರ್ದು ಮಾವಿನ ಹಣ್ಣು. ಆ ಥರ ಟೆಕ್ನಾಲಜಿ ನಮ್ಮಲ್ಲಿ ಇನ್ನೂ ಆಗಿಲ್ಲ ಅದು. ಸರ್, ಈಗ ಬೆಳೆ ಬೆಳೆದ ನಂತರ ಅದನ್ನ ಮಾರಾಟ ಮಾಡಬೇಕಾದ್ರೆ ಸಾಕಷ್ಟು ಪ್ರಕ್ರಿಯೆಗಳು ಮಾಡಬೇಕಾಗತ್ತೆ. ನೀವು ಹೇಳ್ದಂಗೆ ಗ್ರೇಡಿಂಗ್ ಮಾಡಬೇಕು, ಒಂದು ಒಳ್ಳೆ ಸೈಜ್ ಗಾತ್ರದ ಒಂದು ಹಣ್ಣು, ಮೀಡಿಯಂ ಸೈಜ್ದೊಂದು, ಚಿಕ್ಕದೊಂದು, ಕೆಟ್ಟದನ್ನೆಲ್ಲ ತೆಗೆದ್ಬಿಟ್ಟು ಈ ಥರ ಎಲ್ಲ ಗ್ರೇಡಿಂಗ್ ಮಾಡಬೇಕಾಗತ್ತೆ. ಮತ್ತೆ ಯಾವ ಥರ ಮಾಡಬೇಕಾಗತ್ತೆ ಸರ್? ಈಗ ನೋಡಿ ಸರ್, ಮಾವು ಬೆಳೆದ್ಮೇಲೆ ನಾವು ಮಾರ್ಕೆಟಿಗೆ ತಗೊಂಡು ಹೋಗ್ಬೇಕು. ಆ ಮಾರ್ಕೆಟಿಗೆ ತಗೊಂಡು ಹೋದ್ಮೇಲೆ ಅಂದರೆ ಕನ್ಸ್ಯೂಮರ್ ಅಕ್ಸೆಪ್ಟ್ಸ್ ಅಂತಾರೆ, ಅವರು ಅದನ್ನು ಸ್ವೀಕರಿಸ್ಬೇಕು. ಅವ್ರು ಸ್ವೀಕರಿಸಲಿಲ್ಲ ಅಂದರೆ ಮಾಡ್ದೇನೆ ಲಾಸ್ ಅಲ್ವಾ ಸರ್. ಅದಕ್ಕೆ ಅವನು ಏನು ಮಾಡಬೇಕು, ದೇರ್ ಇಸ್ ಎ ಪ್ಲಾನ್, ಮಸ್ತ್ ಅವ್ನು ಪ್ಲಾನ್ ಮಾಡಬೇಕು. ಅವನು ಏನು ಮಾಡಬೇಕು, ಒಂದು ಗಾರ್ಡನ್ ಮಾಡಬೇಕಾದ್ರೆ ಫಸ್ಟ್ ಅವ್ನು ಥಿಂಕ್ ಮಾಡಬೇಕು. ಫಸ್ಟ್ ಏನು ಥಿಂಕ್ ಮಾಡಬೇಕು, ಅವ್ನ ತೋಟದಲ್ಲಿ ಯಾವುದು ಎಲೆಕ್ಟ್ರಿಕ್ ವೈರ್ ಹಾದು ಹೋಗಿರಬಾರ್ದು, ವೇವ್ಸ್ಗೆ ಈ ಪ್ಲಾಂಟ್ಸ್ ಬರ್ನ್ ಆಗಿ ಹೋಗ್ಬಿಡುತ್ತೆ ಅಲ್ವಾ. ಅದು ಇಟ್ ಇಸ್ ಆಲ್ಸೋ ಒನ್ ಆಫ್ ದಿ ಎಫೆಕ್ಟ್, ಆ ಪ್ಲಾಂಟ್ಸ್ ಬರ್ನ್ ಆಗುತ್ತೆ, ಆ ಫ್ರೂಟ್ಗೆ ಎಫೆಕ್ಟ್ ಆಗುತ್ತೆ ಅಲ್ವಾ ಸರ್. ಬಿಫೋರ್ ಥಿಂಕಿಂಗ್ ಆರ್ಚರ್ಡ್ ಮಾಡುವಾಗ ಪ್ಲಾನ್ ಮಾಡಿ ಒಂದು ವೆರೈಟಿ ಹುಡುಕ್ಬೇಕು. ಈ ತಳಿ ಇದಕ್ಕೆ ಸೂಟೇಬಲ್ ಆಗತ್ತೋ ಇಲ್ಲ, ಈ ಹಿರಿಯರು ಇವರಿಗೆ ಬರುತ್ತಾ, ಹಿರಿಯರು ಜನ ಇಷ್ಟಪಡ್ತಾರಾ, ಅದು ಕಲರ್ ಇದೆಯಾ, ಗುಡ್ ಕಲರ್ ಇದೆಯಾ, ರುಚಿ ಐತಾ, ಅದೆಲ್ಲ ನೋಡ್ಕೊಂಡು ಹಾಕಬೇಕು. ಸೊ ಎಲ್ಲ ನೋಡ್ಕೊಂಡು ಹಾಕ್ಮೇಲೆ ನೀನು ಫ್ರೂಟ್ಸ್ ಬರುತ್ತೆ ಎಲ್ಲ ಬರುತ್ತೆ, ಫ್ರೂಟ್ ಕಲರ್ ಇಸ್ ಇಂಪಾರ್ಟೆಂಟ್ ಅಲ್ಲ ಸರ್. ಕಲರ್ ಇರಬೇಕು, ಸೈಜ್ ಇರಬೇಕು, ಅದನ್ನು ಕನ್ಸ್ಯೂಮರ್ ಈಸಿಲಿ ಅಕ್ಸೆಪ್ಟ್ ಮಾಡ್ತಾರೆ. ಆಕರ್ಷಣೆ ಇರಬೇಕು, ಆಕರ್ಷಣೆ ಇಡಬೇಕು, ಸೈಜ್ ಇರಬೇಕು. ಕೆಲವು ಫ್ರೂಟ್ಸ್ ಮಲಗೋಗಿದೆ, ಒಂದೊಂದು ಅರ್ಧ ಕೆ ಜಿ ಒಂದು ಕೆ ಜಿ ಬರ್ತಾವೆ ಅಲ್ವಾ. ಸೊ ಹಂಗೆ ಬೇಸರ್ ಅನ್ ಸೈಜ್ ಅಗ್ದಿ ಸಣ್ಣ ಹೋದ್ರೆ ಯಾರು ಇಷ್ಟಪಡಲ್ಲ. ಆಲ್ಫೆನ್ಸರ್ ನೋಡಿ, ಆಲ್ಫೆನ್ಸರ್ ಇಸ್ ದೊಡ್ಡದಲ್ಲ ಸಣ್ಣದಲ್ಲ. ತೋತಾಪುರಿ ಇಸ್ ಆಲ್ಸೋ ಇಟ್ಸ್ ಒನ್ ಆಫ್ ದಿ ಸ್ವೀಟೆಸ್ಟ್ ಕಲರು, ಟೇಸ್ಟ್, ಸ್ವೀಟ್ನೆಸ್. ಈಗ ಇನ್ನೊಂದು ಏನಂತಾರೆ, ಕೆಲವರು ಹೇಳ್ತಾರೆ ಲಿಪ್ಸ್ ಮೆಸೇಜ್ ಅಂತಾರೆ. ಯಾರೋ ಮಾರ್ಕೆಟ್ಗೆ ಹೋಗಿ ತಂದಿರ್ತಾರೆ ಪಕ್ಕದ ಮನೆಗೆ, ಅಲ್ಲಿ ಯಾವ ವೆರೈಟಿ ತಂದಪ್ಪ, ಅದು ಸರಿ ಇಲ್ಲ ಕಣ ಅಂದ್ಬಿಡ್ತಾನೆ. ಸೊ ಹಿಂಗೆ ಡಿಸ್ಕಾರ್ಡ್ ಆಗುತ್ತೆ. ಅದಕ್ಕೆ ಇನ್ನೊಂದು ರಸ್ಪುರಿ ಅಂತ ಇದೆ, ಅದನ್ನು ತೊಗೊಂಬ, ಅದು ಕಲರ್ ಹಿಂಗಿರುತ್ತೆ ಹಂಗಿರುತ್ತೆ. ಈಗ ಅದು ಹೆಂಗಂದ್ರೆ ಪಬ್ಲಿಕ್ ಅದನ್ನು ಪ್ರಚಾರ ಮಾಡೋದು ಹಂಗೆ, ಆ ಥರ ಇದ್ರೆ ನಮಗೆ ವೆರೈಟಿ ಸೂಟೇಬಲ್ ವೆರೈಟಿ ತಂದು ಹಾಕ್ಬೇಕು. ಆಮೇಲೆ ಆ ಕ್ಲೈಮೇಟಿಗೆ ಅದು ಬರುತ್ತಲ್ಲ ಅಂತ ಯೋಚನೆ ಮಾಡಬೇಕು. ಒಂದು ವೇಳೆ ಮಾರ್ಕೆಟಿಂಗ್ ನೀನು ಕನ್ಸ್ಯೂಮರ್ ಇಲ್ಲಿ ಇಲ್ಲೇ ತೊಗೊಳ್ಳೇ ಇಲ್ಲಪ್ಪ ಉಳಿದ್ಬಿಟ್ಟು, ನಿಮಗೇನು ಇರಬೇಕು ಸ್ವಲ್ಪ ನಾಲೆಜ್ ಇರಬೇಕು. ಸೇಲ್ ಆಗಲಿಲ್ಲ, ಇಮಿಡಿಯೇಟ್ಲಿ ಸೆಂಡ್ ಟು ದ ಹಾಪ್ಕಾಮ್ಸ್, ಒಂದು ಫೋನ್ ಮಾಡಿದ್ರೆ ಅವ್ರು ಬಂದು ತಗೊಂಡು ಹೋಗ್ತಾರೆ. ಬಟ್ ಕಡಿಮೆ ಸಪ್ರೇಟ್ ಕೊಡ್ತಾರೆ. ಅದು ಅವ್ರಿಗೆ ಗೊತ್ತಿಲ್ಲ ಅಂದರೆ ಫ್ರೂಟ್ ಇಂಡಸ್ಟ್ರೀಸ್ ಇರ್ತಾವೆ, ಸರ್ ನಮ್ದು ಹಣ್ಣು ಉಳಿದಿದೆ ಸ್ವಲ್ಪ ತೊಗೊಂಡು ಹೋಗಿ ಅಂದ್ರೆ ಅವ್ನು ಬಂದು ತೊಗೊಂಡು ಹೋಗ್ತಾನೆ. ಯಾಕೆ ಹೇಳ್ರಿ, ಅದನ್ನು ಯಾವ ಬೇಕಾದ್ರೂ ಯೂಸ್ ಮಾಡ್ಬೋದು ಅಲ್ವಾ. ನಿಮಗಿಲ್ಲಿ ಸೇಲ್ ಆಗಲಿಲ್ಲ ಅಂದರೂ ಅದನ್ನು ನೀವು ಸೆಂಡಿಗಿಂತ ಫ್ರೂಟ್ ಟ್ರೀ ಇಂಡಸ್ಟ್ರೀಸ್, ಅದು ನಿಮಗಿಲ್ಲಿ ನಾಲೆಜ್ ಇರಬೇಕು. ಅಯ್ಯೋ ಕೆಲವ್ರು ಏನು ಮಾಡ್ತಾರೆ, ಮಾರ್ಕೆಟ್ ಸೇಲ್ ಆಗಲಿಲ್ಲ ಅಂತ ಹೋಗಿ ತಿಪ್ಪೆ ಬಿಸಾಕೋದು, ಇಲ್ಲ ಪಕ್ಕದ ಮನೆಯವ್ರಿಗೆ ಕೊಡೋದು, ಇಲ್ಲಪ್ಪ ಲಾಸ್ ಆಯ್ತು ಅಂತ ಕೂತ್ಕೊಳ್ಳೋದು. ಯಾಕಂದ್ರೆ ಒಂದು ಥಿಂಗ್ ಏನು ಸರ್, ಗಾರ್ಡನ್ ಮಾಡ್ಬೇಕಾದ್ರೆ ನಾಲೆಜ್ ಇರಬೇಕು. ಇನ್ ಟೈಮ್ ಪ್ರೂನಿಂಗ್ ಮಾಡಬೇಕು, ಇರಿಗ್ರೇಷನ್ ಕೊಡಬೇಕು, ಇನ್ ಟೈಮ್ ಹಾರ್ವೆಸ್ಟ್ ಮಾಡಬೇಕು. ಒಂದು ವೇಳೆ ಸರ್ ಒಂದು ಹೇಳ್ತಾ ಕೊಡಿಸಿ, ಮ್ಯಾಂಗೋದಲ್ಲಿ ಇಮ್ಯಾಚರ್ ಫ್ರೂಟ್ಸ್ ಹಾರ್ವೆಸ್ಟ್ ಮಾಡಬಾರ್ದು. ಇಮ್ಯಾಚರ್ ಫ್ರೂಟ್ಸ್ ಹಾರ್ವೆಸ್ಟ್ ಮಾಡಿ ತಗೊಂಡು ಮನೆಗಿಟ್ರೆ ರೈಪನ್ ಮಾಡ್ತಾರೆ ಬಿಡ್ರಿ, ಇತ್ತಲಿನ ಹಾಕಿ ಇತ್ತಲಿನ ಹಾಕಿ ರೈಪನ್ ಮಾಡ್ತಾರೆ. ರೈಪನ್ ಮಾಡಿದ್ರೆ ಏನಾಗುತ್ತೆ, ಇಟ್ ಇಂಡ್ಯೂಸ್ ಕಾರ್ಸಿನೋಜೆನಿಕ್ ಎಫೆಕ್ಟ್, ಇಟ್ ಲೀಡ್ಸ್ ಟು ಕ್ಯಾನ್ಸರ್. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ ಸರ್, ಸಿಕ್ಕಾಬಿಟ್ಟೆ ಗ್ರೋತ್ ಇನ್ಹಿಬಿಟರ್ ಸ್ಪ್ರೇ ಮಾಡಿರ್ತೀವಿ. ಯಾಕೆ ಹೇಳ್ರಿ, ಹಣ್ಣು ದೊಡ್ಡದಾಗ್ಲಿ, ಕಲರ್ ಹಾಕಕ್ಕೊಂದು, ದೊಡ್ಡದಾಗಕ್ಕೊಂದು, ಬೇಗ ಹಣ್ಣಾಗಕ್ಕೊಂದು ಎಲ್ಲ ಮಾಡಿರ್ತೀವಿ. ಅವೆಲ್ಲ ಅಲ್ಲೇ ಇರ್ತದೆ, ಎಫೆಕ್ಟ್ ಇರ್ತದೆ. ನಾವು ತಂದ ತಕ್ಷಣ ಏನ್ ಮಾಡ್ತೀವಿ ಮಕ್ಕಳಿಗೆ, ನಾವು ಮಾರ್ಕೆಟಿಂದ ಬರ್ತದಂಗೆ ಹುಡ್ರು ಓಡಿ ಬಂದು ಒಂದೊಂದು ಹಣ್ಣು ಕಿತ್ತಂಬಿಡ್ತಾವೆ. ಅವ್ರ ಅಜ್ಜ ತಂದ್ರೆ ಓಡಿ ಬಂದು ಎಲ್ಲರೂ ಒಂದು ಹಣ್ಣು ತಂದು ಗಬ ಗಬ ಗಬ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ರಾಂಗ್ ಸರ್. ನಾವು ಹಣ್ಣು ತಂದ ತಕ್ಷಣ ಅವ್ರಿಗೆ ತೋರಿಸ್ಬಾರ್ದು, ಫಸ್ಟ್ ಅವ್ನು ತೊಳಿಬೇಕು. ಯಾವ ಒಟ್ಟಲ್ಲಿ ಹಣ್ಣು ತೊಳಿಬೇಕು, ಕ್ಲೀನಾಗಿ ತೊಳೆದು ಮಕ್ಕಳಿಗೆ ತೋರಿಸ್ಬೇಕು, ಅವಾಗ ತಗೊಂತಿನ್ಲಿ. ಈಗ ತಂದು ನಾವು ಫ್ರಿಜ್ನಾಗ ಇಟ್ಟಿರ್ತೀವಿ, ಫ್ರಿಜ್ಜಿಂದ ಒಂದು ಎಫೆಕ್ಟು, ಕೋಲ್ಡ್ ಎಫೆಕ್ಟು, ಕೆಮಿಕಲ್ ಎಫೆಕ್ಟು, ಲೀಡ್ಸ್ ಟು ಇದು ಪಾಯ್ಸನಸ್, ಆಂಟಿ ಕ್ಯಾನ್ಸರು ಇವೆಲ್ಲ ಆಗಿ, ಸೊ ಹಿಂಗಾಗಿ ಸ್ವಲ್ಪ ಲೈಫ್ ಕಡಿಮೆ ಆಗ್ತಾ ಇದೆ, ಲೈಫ್ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಇದೆ. ಮತ್ತೆ ಈ ಬೇಡಿಕೆ ಯಾವ ರೀತಿ ಇದೆ ಸರ್? ಇದನ್ನ ಬೇರೆ ಕಡೆ ಈಗ ನಮ್ಮ ರಾಜ್ಯದಲ್ಲೇ ಉತ್ತಮ ಗುಣಮಟ್ಟದ ಬೆಳೆ ಬೆಳೆದ್ರೆ ನಮ್ಮ ರೈತರು, ನೀವು ಹೇಳಿದಂಗೆ ರಫ್ತು ಮಾಡ್ಬೋದಾ ಸರ್? ರಫ್ತು ಮಾಡ್ಬೋದು ಸರ್, ಮೊದಲೆಲ್ಲ ನಿಲ್ಲಿಸಿದ್ರು, ಇವಾಗ ರಫ್ತು ಮಾಡ್ಬೋದು. ರಫ್ತು ಮಾಡಕ್ಕೆ ಕೋಲಾರದಲ್ಲಿ ಕ್ವಾಲಿಟಿ ಆಫ್ ಮ್ಯಾಂಗೋ, ಈಗ ನಾವು ಇಲ್ಲೇ ಒಂದೇ ಎರಡು ಬೆಳೆದಿರ್ತೇವೆ, ತೋಟ ಇರ್ತಾವೋ, ಇದನ್ನ ಯಾರು ಅದನ್ನ ಟೆಸ್ಟ್ ಮಾಡ್ಬೇಕು, ನಾವು ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ನಾವು ಹಂಗೆ ಕಳಿಸ್ಲಿಕ್ಕೆ ಬರಲ್ಲ ಸರ್. ಏನೇನೋ ಇರ್ತದೆ, ಅದಕ್ಕೆ ಅದಕ್ಕೊಂದು ಆರ್ಗನೈಸೇಷನ್ ಇದೆ, ಅವ್ರು ಬಂದು ಗಾರ್ಡನ್ ನಮಗೆ ಬುಕ್ ಮಾಡ್ಕೊಂಡು ಹೋಗಿ ಅವರೆಲ್ಲ ಫ್ರೂಟ್ಸ್ ಚೆಕ್ ಮಾಡ್ತಾರೆ. ಕಳಿಸುವಾಗ ಒಂದೊಂದು ಫ್ರೂಟ್ ಚೆಕ್ ಮಾಡ್ತಾರೆ. ನೀವೆಲ್ಲರ ಒಂಟ್ರ ಡೋರ್ನಾಗ ನಿಂತ್ಕೊಂಡಾಗ ಹಿಂಗೆ ಹಿಡಿತಾರೆ ನೋಡಿ ಸರ್, ಚೆಕ್ ಮಾಡೋದು ಅದ್ರೊಳಗೆ ಏನಾರು ಇಟ್ಟಿರ್ತಾರೋ ಏನೋ, ಅದು ಪಾಯ್ಸನ್ ಇದೆಯೋನೋ. ಒಂದು ಪೆನಟೋಮೀಟರ್ ಅಂತ ಇದೆ ಸರ್, ಜಸ್ಟ್ ಫ್ರೂಟ್ಸ್ ಹತ್ರ ಇದ್ರೆ ಅದ್ರಾಗ ಎಷ್ಟು ಟೀಸಸ್ ಇದೆ, ಎಷ್ಟು ಶುಗರ್ ಇದೆ, ಇಟ್ ಇಸ್ ಎಡಿಬಲ್ ನಾನ್ ಎಡಿಬಲ್ ಎಲ್ಲ ತೋರಿಸುತ್ತೆ. ಆ ಥರ ಮಾಡಿ ಫ್ರೂಟ್ಸನ್ನು ಎಕ್ಸ್ಪೋರ್ಟ್ ಮಾಡ್ಬೋದು. ಅದಕ್ಕೆ ಸೂಟೇಬಲ್ ಗಾರ್ಡನ್ ಇರಬೇಕು, ಗಾರ್ಡ್ ಮೆಥಡ್ ಇರಬೇಕು, ಲೇಬರ್ ಇರಬೇಕು, ವಾಟರ್ ಫೆಸಿಲಿಟಿ ಇರಬೇಕು. ಅಲ್ಲಿ ಒಂದು ಇಂಥದ್ದಿಲ್ಲ ಅಂದ್ರೆ ಅದು ನಡೆಯಂಗಿಲ್ಲ. ಎಲ್ಲಾದ್ರೂ ಸರಿಯಾಗಿದ್ದರೆ ಎಕ್ಸ್ಪೋರ್ಟ್ ಮಾಡ್ಬೋದು, ಇಲ್ಲದ್ರೆ ನಮ್ಮ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಬರಲ್ಲ. ಡೈರೆಕ್ಟ್ಲಿ ವಿ ಕ್ಯಾನ್ ಕನ್ಸ್ಯೂಮ್ ಮಾರ್ಕೆಟ್ ಸೆಂಟ್ ಟು ದ ಮಾರ್ಕೆಟ್. ಇತ್ತೀಚೆಗೆ ಹೆಚ್ಚು ರಾಸಾಯನಿಕ ಬಳಸ್ತಾರೆ, ಕ್ರಿಮಿನಾಶಕಗಳು ಬಳಸ್ತಾರಲ್ಲ, ಇದು ಬೇರೆ ದೇಶಗಳಿಗೆ ನೀವು ಹೇಳ್ದಂಗೆ ಅಕ್ಸೆಪ್ಟ್ ಮಾಡ್ತಾವ, ನಮ್ಮ ಕಳ್ಸಕ್ಕೆ ಸಾಧ್ಯತೆ ಇದೆ ನಮ್ಮ ರೈತರು ಅಂತೀರಾ ಸರ್? ಈಗ ನೋಡಿ ಸರ್, ಕೆಮಿಕಲ್ ಫರ್ಟಿಲೈಸರ್ ಅಂತಾರಲ್ಲ ಅದು ರಾಂಗ್. ಯಾಕೆ ಗೊತ್ತಾ ಸರ್, ಆ ಕೆಮಿಕಲ್ ಫರ್ಟಿಲೈಸರ್ ಏನಾದರೂ ನಾವು ಉಪಯೋಗಿಸ್ತಾ ಇದ್ರೆ ನಮಗೆ ಇವತ್ತು ಊಟನೇ ಸಿಗ್ತಿದ್ದಿಲ್ಲ. ಈಗ ನೋಡಿ, ಈಗ ಪ್ಯಾಡಿ ಮೊದಲೆಲ್ಲ 10 ಕ್ವಿಂಟಲ್ ಬರ್ತಿತ್ತು, ಅವಾಗ ನಮ್ಮ ಭೂಮಿ ಎಷ್ಟಿದೆ ಅಷ್ಟೇ ಇದೆ. ನಮ್ಮ 4 ಎಕರೆ ಹೊಲ ಇದ್ರೆ 4 ಎಕರೆಗೆ ಎಷ್ಟು ಕ್ವಿಂಟಲ್ ಬರ್ತದೆ, 10 ಕ್ವಿಂಟಲ್ ಬರ್ತದ್ವು. ಈ ಫರ್ಟಿಲೈಸರ್ ಹಾಕೋದ್ರಿಂದ, ಹೆಚ್ಚಿನ ನೀರು ಟೆಕ್ನಾಲಜಿ ಡ್ರಿಪ್ ಇರಿಗೇಷನ್ ಅವು ಇವೆಲ್ಲ ಬಂದಿರೋದ್ರಿಂದ ನಮಗೆ ಫುಡ್ ಗ್ರೇನ್ ಪ್ರೊಡಕ್ಷನ್ ಹೆಚ್ಚಾಗಿದೆ. ಇಳುವರಿ ಜಾಸ್ತಿ ಆದರೆ ಎಲ್ಲರಿಗೂ ಊಟ ಸಿಕ್ಕಿದೆ ಸರ್, ಇಲ್ಲಾಂದ್ರೆ ನಮಗೆ ಊಟ ಸಿಗ್ತಿರ್ಲಿಲ್ಲ. ಬೇರೆ ಕಂಟ್ರಿಲಿ ಏನು ಮಾಡ್ತಾರೆ ಗೊತ್ತಾ, ಯಾವ ಬರೀ ಅಲ್ಲಿ ಬರೀ ಡೀಸೆಲ್ ಪೆಟ್ರೋಲ್ಕಂತ ಊಟನೇ ಇಲ್ಲ, ಅಲ್ಲಿ ನೆಟ್ಟು ಬೆಲೆಗೆ ಜಮೀನೇ ಇಲ್ಲ ಅಲ್ವಾ. ನಮಗಿಲ್ಲಿ ಏನಾಗಿದೆ ಅಂತಂದರೆ, ನಮ್ಗೆ ಒಳ್ಳೆ ಜಾಗ ಇದೆ, ಅದನ್ನು ಬೆಳೆಸೋಕೆ ಒಳ್ಳೆ ಫರ್ಟಿಲೈಸರು, ಒಳ್ಳೆ ವೆರೈಟೀಸ್, ವೆರೈಟಿ ಇಂಪಾರ್ಟೆಂಟು. 10 ಕ್ವಿಂಟಲ್ ಕೊಡ್ತದ್ದು 40 ಕ್ವಿಂಟಲ್ ಕೊಡೋಕೆ ಬಂದರೆ ಮತ್ತು ಅದು ಊಟ ಎಲ್ಲರಿಗೆ ಯಾಕೆ ಸಾಕಾಗಿ ಉಳಿತದೆ? ಇಲ್ಲಾಂದ್ರೆ ಫುಡ್ ಗ್ರೇನ್ ಸ್ಯಾಟೈಸ್, ಇಲ್ಲಾಂದ್ರೆ ಅಮೇರಿಕದವ್ರು ಬಂದು ಇಮಾನೆ ಬಂದು ಫುಡ್ ಹೋಗೋದು ಹೋಗ್ತಿದ್ರು. ಅದು ಬಳಸೋ ತಪ್ಪು ಅಂತ ಹೇಳ್ತಿಲ್ಲ, ಅದು ಮಿನಿಮಮ್ ಬಳಸೋ ಸೂಕ್ತ. ಈಗ ರಾಸಾಯನಿಕ ಇಲ್ಲಾಂದ್ರೆ ನಾವು ಜೀವನ ಇಲ್ಲ ಸರ್, ಅಡಾಪ್ಟ್ ಆಗಿಬಿಟ್ಟಿದ್ವಿ. ಬಟ್ ಓನ್ಲಿ ಒನ್ ಥಿಂಗ್ ಈಸ್ ಅದರ ಎಸಿಡ್ಯೂ ಎಫೆಕ್ಟ್ ಅಂತಾರೆ. ಭತ್ತಕ್ಕೆ ಔಷಧಿ ಹೊಡೆದಿರ್ತೇವೆ, ಇನ್ನೇನೋ ಪ್ಲಾಂಟ್ಗೆ ಔಷಧಿ ಹೊಡೆದಿರ್ತೇವೆ, ದನಗಳು ಬಂದು ತಿಂತವೆ ಸಾಯ್ತವೆ. ಅದನ್ನು ಅವಾಯ್ಡ್ ಮಾಡ್ಬೇಕು ಅಷ್ಟೆ. ಔಷಧಿ ಹೊಡೆದ ದಿವಸ ಯಾರನ್ನೂ ಅಲ್ಲಿ ಬಿಡಬಾರ್ದು. ಇವನ್ ಹುಳುಗಳು ಕೂಡ ಸತ್ತು ಹೋಗ್ತವೆ. ನಾವು ಏನೋ ಒಂದು ಡಿಸ್ ಕಾಸ್ ಇಟ್ಕೊಂಡು ಅದನ್ನ ಡಿಸೀಸ್ ಕಂಟ್ರೋಲ್ ಮಾಡಕ್ ಹೋದ್ರೆ ಇನ್ಸೆಕ್ಟ್ ಬಂದು ಸಾಯ್ತವೆ. ಅದನ್ನು ನಾವು ಥಿಂಕ್ ಮಾಡ್ಬೇಕಲ್ಲ ಸರ್, ಯೋಚನೆ ಮಾಡಿ. ಇತ್ತೀಚೆಗೆ ಕೆಲವು ಪ್ರಗತಿಪರ ರೈತರು ನಾವು ಸಾವಯವದಲ್ಲಿ ಬೆಳಿತೀವಿ, ನೈಸರ್ಗಿಕ ಕೃಷಿಯಲ್ಲಿ ಬೆಳಿತೀವಿ ಅಂತೆಲ್ಲ ಹೇಳ್ತಿರ್ತಾರೆ ಸರ್, ಅದು ಏನು ಲಾಭದಾಯಕ ಆಗಲ್ಲ ಅಂತೀರ ಸರ್? ಇಲ್ಲ ಸರ್, ಎಫೆಕ್ಟಿವ್ ಅನ್ಕೊಂಡಷ್ಟು ಇಳುವರಿ ಬರಲ್ಲ ಸರ್, ಇಳುವರಿ ಬರಲ್ಲ, ಕಡಿಮೆ ಇಳುವರಿ. ಆಮೇಲೆ ಇನ್ನೊಂದು, ಅದು ಸ್ವಲ್ಪ ಇದಿಟ್ಲ ಕಡಿಮೆ ಆಗ್ತಾನೆ ಇದೆ. ಆರ್ಗ್ಯಾನಿಕ್ ಮಾಡಕ್ ಏನು ಮೆಟೀರಿಯಲ್, ರಾ ಮೆಟೀರಿಯಲ್ ಬೇಕಲ್ಲ ಸರ್, ರಾ ಮೆಟೀರಿಯಲ್ ಬೇಕು. FIM ತಯಾರು ಮಾಡ್ಲಿಕ್ಕೆ ಸಗಣಿ ಗೊಬ್ಬರ ಬೇಕು, ಸಗಣಿ ಗೊಬ್ಬರ, ಜಾನುವಾರುಗಳ ಸಾಕಾಣಿಕೆ ಇಲ್ಲ, ಯಾವ್ದು ಹೆಂಗ್ ಆರ್ಗ್ಯಾನಿಕ್ ಮಾಡ್ತಾನೆ ಸರ್ ಅವನು? ಪ್ಲಾಂಟ್ ರೆಸಿಡ್ಯೂಯಿಂದ ಆರ್ಗ್ಯಾನಿಕ್ ಹಾಕಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಸಗಣಿ ಗೊಬ್ಬರ ಇದ್ರೆ ಮಾತ್ರ ಅದರ ಸಾವಯವ ಕೃಷಿ ಅನಿಸ್ತದೆ. ಯಾಕಂದ್ರೆ ಮಿಕ್ಸ್ ಮಾಡಕ್ಕೆ ಸ್ವಲ್ಪ ಬೇಕಲ್ಲ ಸರ್, ಅಲ್ವಾ, ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂತ ಹೇಳ್ಬೋದು. ಈಗ ನಮ್ಮ ಮಾವು ಲಾಭದಾಯಕ ಬೆಳಿಬೇಕಂದ್ರೆ ನೀವು ಹೇಳ್ದಂಗೆ ಒಳ್ಳೆ ತಳಿಗಳು ಆಯ್ಕೆ ಗಮನ ಕೊಡ್ಬೇಕು, ಒಳ್ಳೆ ಗುಣಮಟ್ಟದ ಹಣ್ಣುಗಳು ಬರ್ಬೇಕು, ಕಲರ್ ಇರಬೇಕು, ಮಾರುಕಟ್ಟೆ ತಿಳ್ಕೊಂಡಿರ್ಬೇಕು ಹೇಳಿದ್ರಿ. ಇದನ್ನ ನಾವು ಉಪಯೋಗಿಸ್ಕೊಂಡ್ರೆ ನಮ್ಮ ರೈತರಿಗೆ ಅನುಕೂಲ ಅಂತ ಇರ್ತಾರೆ. ಖಂಡಿತ ಸರ್, ಮಾವು ನೋಡ್ರಿ ಸರ್, ಈಗ ನಾವು ಎಲ್ಲಾರು ಸೇಬಣ್ಣು ತಿನ್ನಕ್ ಆಗಲ್ಲ. ಸೇಬಣ್ಣು ಬೆಳೆ ಜಮ್ಮು ಕಾಶ್ಮೀರದಾಗ, ನಾವು ಇಲ್ಲಿವನ್ನೇ ತಿಂದು ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು. ವಿಟಮಿನ್ಸ್, ಪ್ರೋಟೀನ್ಸ್, ನ್ಯೂಟ್ರಿಯಂಟ್ಸ್ ಎಲ್ಲ ಸಿಗದೆ ಹಣ್ಣುಗಳ ಬೆಳೆಗಳಿಂದ. ನೀವು ಹೆಂಗ್ ನಾವು ಊಟ ಮಾಡ್ತೀವೋ ಅಷ್ಟೇ ಪ್ರಮಾಣದಲ್ಲಿ ನಾವು ಹಣ್ಣುಗಳನ್ನು ಸೇವಿಸಬೇಕು. ತರಕಾರಿ ಹೆಂಗತ್ತೆ ಡೈಲಿ ಯೂಸ್ ಮಾಡ್ತೀವೋ ಹಂಗೆ ಹಣ್ಣುಗಳನ್ನು ಸೇವಿಸಬೇಕು. ನೀವೇನಾರು ಅದು ಮಾಡಲಿ ಅಂದರೆ ನಿಮಗೆ ಬಾಡಿಗೆ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗುತ್ತೆ, ನಿಮಗೆ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆದರೆ ನಿಮ್ಮ ಲೈಫ್ ಕಡಿಮೆ ಆಗುತ್ತೆ ಅಲ್ವಾ ಸರ್. ಈಗ ಕೆಲವರು ಬಡವರು ಏನು ಮಾಡ್ತಾರೆ, ಸೇಬಣ್ಣು ಕೊಳ್ಳೋಕ್ಕಾಗಲ್ಲ, ಪೇರ್ಲ್ಯಾಂಡ್ ತಿಂತಾನೆ. ಯಾಕಂದರೆ ಪೇರ್ಲ್ಯಾಂಡ್ ಇಟ್ಸ್ ಮೋರ್ ನ್ಯೂಟ್ರಿಯೆಂಟ್ಸ್ ದ್ಯಾನ್ ಆ್ಯಪಲ್, ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪೇರ್ಲ್ಯಾಂಡ್ನಾಗ ಇರ್ತಾವೆ. ಹ್ಞೂ, ಅದಕ್ಕೆ ಏನು ಮಾಡ್ತಾರೆ ನಮ್ಮ ಫಾರ್ಮರ್ಸ್, ಯಾರು ಹಣ್ಣು ತಿಂದರೆ ಅವ್ರ ಲೈಫ್ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ವಾರಕ್ಕೆ ಒಂದ್ಸ ಎರಡೋ ಒಂದು ಏನೋ ತಿಂತಾ ಇರಬೇಕು. ಇವ್ರು ಏನು ಮಾಡ್ತಾರೆ, ಬರೀ ಬಿಸ್ನೆಸ್ಸು ದುಡಿಮೆ ಅಂತ ಹೋಗಿ ಯಾವ ಫ್ರೂಟ್ಸು ಕನ್ಸ್ಯೂಮ್ ಮಾಡಲ್ಲ, ಹಿಂಗಾಗಿ ಹೆಲ್ತ್ ಮೇಲೆ ಪ್ರಭಾವ ಬೀರ್ತದೆ. ಅದಕ್ಕೋಸ್ಕರ ಸೊ ಹಣ್ಣುಗಳ ಸೇವನೆ ಬಹಳ ಮುಖ್ಯ. ಕೊನೆದಾಗಿ ನಮ್ಮ ಮಾವಿನ ಬೆಳೆಯಲ್ಲಿ ನೀರು ಮತ್ತು ಪೋಷಕಾಂಶಗಳು ನಿರ್ವಹಣೆ ಬಗ್ಗೆ ಸಾಕಷ್ಟು ಮಾಹಿತಿ ಹೇಳಿದ್ರಿ, ಇನ್ನು ಏನಾದ್ರೂ ಕ್ಯೂ ಮಾತು ಹೇಳಲಿಕ್ಕೆ ರೈತರಿಗೆ ಇಷ್ಟಪಡ್ತಾರಾ ಸರ್? ಸರ್, ಇದರಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀರು ನಿರ್ವಹಣೆ ಬೇಸಿಗೆ ಕಾಲದಲ್ಲಿ ನೀರಿಲ್ಲಪ್ಪ ಅಂತ ಸುಮ್ಕೊಡಂಗಿಲ್ಲ, ಅಟ್ಲೀಸ್ಟ್ ಒಂದು ಕೊಡ ಎಲ್ಲಿಂದನಾದ್ರೂ ತಂದಾಕ್ಬೇಕು. ಏನಾಗ್ತದೆ ಗೊತ್ತಾ, ಅದು ದೇ ಅಬ್ಸರ್ವ್ ಮಾಯಿಶ್ಚರ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದಿ ಡೀಪರ್ ಲೆವೆಲ್. ಆ ಟೈಮಲ್ಲಿ ಕೊಡಬೇಕು, ತಿರ್ಗಾ ನೀವು ಹಣ್ಣಾಗೋ ಟೈಮ್ನಾಗ ಕೊಟ್ಟೆ ಕಾಯಿ ಕಟ್ಟೋ ಟೈಮ್ನಾಗ ಕೊಡಬೇಕು. ಆವಾಗ ಅಲ್ಲಿ ಹೋಲ್ಡ್ ಆಗುತ್ತೆ ಫ್ಲವರ್ ಮೇಲೆ. ಅಲ್ಲಿ ಏನಾಗುತ್ತೆ, ಡ್ಯೂ ಟು ಮಾಯಿಶ್ಚರ್ ಸ್ಟ್ರೆಸ್, ಅಲ್ಲಿ ಒಣ ಪ್ರದೇಶ ಇತ್ತಂದ್ರೆ ದಿ ವಿಲ್ ಬಿ ಡ್ರಾಪ್ ಫ್ಲವರ್ಸ್ ಆರ್ ಫ್ರೂಟ್. ಓಕೆ, ಆಮೇಲೆ ಹಣ್ಣು ಬೀಳ್ತಾವೋ ಕಾಯಿ ಬೀಳ್ತಾವೋ ಅಂತ ಏನೂ ಔಷಧಿ ಹೊಡೆಯಂಗಿಲ್ಲ ಸರ್. ನೀವೇನಾರು ಔಷಧಿ ಹೊಡೆದ್ರೆ ಅಲ್ಲಿ ಫ್ರೂಟ್ ಸೆಟ್ ಆಗಲ್ಲ, ಪಾಲಿನೇಷನ್ ಆಗಲ್ಲ. ಪಾಲಿನೇಷನ್ ಮಾಡೋದು ಹುಳುಗಳಲ್ಲ, ಹುಳುಗಳು ಬರೋದಿಲ್ಲ. ಹುಳುಗಳು ಬಂದು ವಿಷ ಇದ್ರೆ ಅವು ಬಂದು ತಿರ್ಗಾ ಕುಡ್ದೋದ ಸತ್ತೋಗ್ಬಿಡ್ತು, ತಿರ್ಗಾ ಬರಲ್ಲ. ಆಸ್ ಇಟ್ ಲಿವ್ ಆಸ್ ಇಟ್ ಈಸ್. ಏನಪ್ಪ ಅಗ್ದಿ ಬಹಳ ತೊಂದರೆ ಐತೆ ಅಂದ್ರೆ ಪ್ರೂನಿಂಗ್ ಇಂದ್ರೆ ಕಂಟ್ರೋಲ್ ಮಾಡ್ಕೋಬೇಕು ನೀವು. ನೋಡಿ ಸರ್, ಜನ ಗಾಳಿ ಬೆಳಕು ಆಡಿದ್ರೆ ಯಾವ ಡಿಸೀಸು ಬರೋದಿಲ್ಲ. ನಮ್ಮ ರೈತರು ಏನ್ ಮಾಡ್ತಾರೆ ಗೊತ್ತಾ ಸರ್, ಏ ಮರ ಆಗ ಮರ ತೆಗಿಬೇಡ, ಅದನ್ನ ತೆಗಿಬೇಡ, ಈ ಕೊಂಬೆ ತೆಗಿಬೇಡ, ಈ ತೆಗಿ, ಆ ನೆರಳು ಕಟ್ಕೊಂಡು ರೋಗಗಳು ಜಾಸ್ತಿ ಆಗ್ತವೆ. ಇಮ್ಯುನಿಟಿ ಬರೋದೇ ಅದರಿಂದ. ನೀವು ನೋಡ್ರಿ, ಗಾಳಿ ಆಡ್ಲಿ ಬಿಸಿಲಾಡ್ಲಿ ಯಾವ ರೋಗನೂ ಬರಲ್ಲ. ಅದಕ್ಕೆ ನೀಟಾಗಿ ಪ್ರೂನಿಂಗ್ ಮಾಡ್ಬೇಕು, ಮತ್ತೆ ನಾವು ನಾಟಿ ಮಾಡ್ಬೇಕಾದ್ರೆ ಪ್ಲಾನ್ ಮಾಡ್ಬೇಕು, ಅಂತರ ಕರೆಕ್ಟ್ ಆಗಿ ಕೊಡ್ಬೇಕು. ಅಂತರ 7.5 meters ಸರ್, 7.5 meters. ನೀವು ಫಸ್ಟ್ ಟೈಮ್ ಪ್ರೂನ್ ಮಾಡಿದ್ರೆ ಅದು ಗಿಡ್ಡಾಗಿಬಿಡ್ತಾವೆ. ಒಂದು ವರ್ಷ 2 ವರ್ಷ ಪ್ರೂನಿಂಗ್ ಬಹಳ ಮುಖ್ಯ. ನಾವಾಗ ಎತ್ತರ ಹೋಗ್ಬಿಟ್ನೆ ಅಂದ್ರೆ ತಿರ್ಗಿ ಗಾಳಿ ಬಂದು ಬಿದ್ದೋಗ್ಬಿಡ್ತದೆ. ಅದಕ್ಕೆ ಪ್ರೂನಿಂಗ್ ಮಾಡೋದು ಬಹಳ ಮುಖ್ಯ ಸರ್, ಕಟಾವ್ ಮಾಡೋದು. ಸರ್, ಈ ಮಾವಿನ ಬೆಳೆಯಲ್ಲಿ ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ನಮ್ಮ ರೈತರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡ್ಬೋದು ಸರ್? ಸರ್, ಏನಿಲ್ಲ ಸರ್, ನಾವಿಲ್ಲೇ ಕಾಲೇಜಲ್ಲಿ ಇರ್ತೀವಿ, ಪಾಠ ಮಾಡ್ತೀವಿ. ಅವ್ರಿಗೇನಾರ ಸಮಸ್ಯೆ ಇದ್ರೆ ಬಂದು ನಾನು ಕೇಳ್ಬೋದು ಅಥವಾ ನನಗೆ ಫೋನ್ ಮಾಡ್ಬೋದು. ಫೋನ್ ನಂಬರ್ ಹೇಳಿ ಸರ್. ನನ್ನ ಫೋನ್ ನಂಬರು ಹೇಳ್ತೀನಿ ಸರ್, 9482814066. ರೈತ ಬಾಂಧವರೇ, ನಾಗರಾಜ್ ಕುಸ್ಕೂರ್ ಸರ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9482814066. ಬಹಳ ಸಂತೋಷ ಸರ್, ಇಲ್ಲಿವರೆಗೂ ಈ ಮಾವಿನ ಬೆಳೆಯಲ್ಲಿ ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ನಮ್ಮ ರೈತ ಬಾಂಧವರು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಎಲ್ಲ ಅನುಕೂಲಗಳು ನಮ್ಮ ರೈತ ಬಾಂಧವರು ಪಡ್ಕೊಂಡ್ಲಿ, ಮಾವಿನ ಬೆಳೆಯಲ್ಲಿ ಹೆಚ್ಚಿನ ಇಳುವರಿ ಪಡೆದು ಲಾಭ ಗಳಿಸ್ಲಿ. ಆಕಾಶವಾಣಿ ಪರಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ತುಂಬಾ ಧನ್ಯವಾದಗಳು ಸರ್. ಮಾವಿನ ಬೆಳೆಯಲ್ಲಿ ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಈ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ಹಣ್ಣು ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ನಾಗರಾಜ್ ಕುಸಗೂರು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಹೌದು ಸರ್. ಏನೇ ಅನ್ನು ಮರಯ್ಯ, ನಿನ್ನ ಅಂಗಡಿಯಲ್ಲಿ ತಗೊಂಡ ಎಲ್ಲಾ ಬಟ್ಟೆಗಳು ಬಹಳ ಬಹಳ ಒಳ್ಳೆ ಗುಣಮಟ್ಟದವು. ಹೌದಾ ಸರ್? ಆದ್ರೆ ಈ ಕಡೆ ಜನ ಬರೋದು ಸ್ವಲ್ಪ ಕಡಿಮೆ ಕಾಣಿಸುತ್ತಲ್ಲ, ನೀವು ಹೆಚ್ಚಾಗಿ ಪ್ರಚಾರ ಮಾಡಿಲ್ಲೇನೋ. ಹೌದು ಸರ್. ಒಂದ್ ಕೆಲಸ ಮಾಡಿ, ಆಕಾಶವಾಣಿಯಲ್ಲಿ 200 ರೂಪಾಯಿ ಕೊಟ್ಟರು ಕೂಡ ಪ್ರಚಾರ ಮಾಡ್ತಾರೆ, ಗೊತ್ತಾ? ಓಹೋ, ಹೌದಾ ಸರ್? ಹೌದಪ್ಪ ಹೌದು. ಇಲ್ಲೇ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ಕೊಡು, ಕಡಿಮೆ ಖರ್ಚಿನಲ್ಲಿ ಪ್ರಚಾರ ಮಾಡು. ಓಹೋ, ಹೌದಾ ಸರ್?

ಹೊಲವ ಬಿಟ್ಟೆ ಒಳ್ಳೆಯ ಗಂಡನ ಬಿಟ್ಟೆ, ಎಳ್ಳಿನ ಹೊಲವ ಬಿಟ್ಟೆ ಒಳ್ಳೆಯ ಗಂಡನ ಬಿಟ್ಟೆ, ತಳ್ಳತ್ತ ಜೋಗಿ ಕೂಡೆ ಹೋಗಬಹುದೇ.